1800425333 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡ್ಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 days ನಂತ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಈಗ ಕೇಳಿ ರೇಡಿಯೋ ಕಿಸಾನ್ ದಿನಾಚರಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಎಸ್ ಓಂಕಾರಪ್ಪ ಹಾಗೂ ಹೊಳಲ್ಗೆರೆ ತಾಲೂಕು ನಂದನ ಹೊಸೂರು ಗ್ರಾಮದ ಕೃಷಿಕ ನಾಗರಾಜ್ ಮತ್ತು ದಾವಣಗೆರೆ ತಾಲೂಕು ಕೊಡಗನೂರು ಗ್ರಾಮದ ರೈತ ಮಹಿಳೆ ಜಿ ರೇಣುಕಮ್ಮ ಅವರೊಂದಿಗೆ ಮಾತುಕತೆ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಅದೇನಪ್ಪ ವಿಶೇಷವಾದ ಒಂದು ಕಾರ್ಯಕ್ರಮ ಅಂತಂದರೆ, ಪ್ರತಿ ವರ್ಷ ನಾವು ಇವತ್ತಿನ ದಿನ ರೇಡಿಯೋ ಕಿಸಾನ್ ದಿವಸ ಅಂತೇಳಿ ಆಚರಣೆ ಮಾಡ್ತಾ ಬಂದಿದ್ದೇವೆ. ಈ ಒಂದು ರೇಡಿಯೋ ಕಿಸಾನ್ ದಿವಸದ ಒಂದು ಪ್ರಯುಕ್ತ ಇವತ್ತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಆದಂತಹ ಡಾಕ್ಟರ್ ಎಸ್ ಓಂಕಾರಪ್ಪ ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್, ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಸರ್ ನಮಸ್ಕಾರ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿದ್ದಾರೆ ದಾವಣಗೆರೆ ತಾಲೂಕಿನ ಕೊಡಗನೂರು ಗ್ರಾಮದ ರೈತ ಮಹಿಳೆಯಾದಂತಹ ಜಿ ರೇಣುಕಮ್ಮ ಅವರು. ರೇಣುಕಮ್ಮ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಈಗ ಮತ್ತೊಬ್ಬ ಪ್ರಗತಿಪರ ಕೃಷಿಕರಾದಂತಹ ಹೊಳಲ್ಕೆರೆ ತಾಲೂಕು ನಂದನ ಹೊಸೂರು ಗ್ರಾಮದ ನಾಗರಾಜ್ ಅವರು ನಮ್ಮೊಂದಿಗೆ ಇದ್ದಾರೆ. ನಾಗರಾಜ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ತೆ ಸರ್. ಇವತ್ತು ನಾವು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಪ್ರಾರಂಭದಲ್ಲೇ ಹೇಳಿದೆ, ರೇಡಿಯೋ ಕಿಸಾನ್ ದಿವಸ ಅಂತೇಳಿ. ಪ್ರತಿ ವರ್ಷ ನಾವು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇವತ್ತಿನ ರೇಡಿಯೋ ರೈತ ದಿನಾಚರಣೆಯ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಎಸ್ ಓಂಕಾರಪ್ಪ ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್ ಹೇಳಿ ಸರ್, ಇವತ್ತು ನಾವು ರೇಡಿಯೋ ರೈತ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ, ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಸರ್ ಇದರ ಬಗ್ಗೆ ಹೇಳಿ ಸರ್. ಪ್ರತಿಯೊಬ್ಬ ರೈತರಿಗೂ ಬಹಳ ಸುಲಭವಾಗಿ ಮಾಹಿತಿ ಕೊಡತಕ್ಕಂಥ ಮಾಧ್ಯಮ ಅಂದರೆ ಇವತ್ತು ರೇಡಿಯೋ. ಇದರಷ್ಟು ಸುಲಭವಾಗಿ ನಾವು ಎಲ್ಲೇ ಇದ್ರೂ ಕೂಡ ಏನೇ ಕೆಲಸ ಮಾಡ್ತಿದ್ರು ಕೂಡ ಜೇಬಲ್ಲಿ ಇಟ್ಕೊಂಬಿಟ್ಟು ಒಂದು ಮೊಬೈಲ್ ಇಟ್ಕೊಂಬಿಟ್ಟು ಇವತ್ತು ನಾವು ರೇಡಿಯೋದಿಂದ ಮಾಹಿತಿ ತಿಳ್ಕೊಂತೀವಿ ಅಂದರೆ ಇದಕ್ಕಿಂತ ಸುಲಭವಾಗಿ ಮಾಹಿತಿ ಕೊಡೋ ಮಾಧ್ಯಮಗಳಲ್ಲಿ ಸುಲಭವಾದ ವಿಧಾನ ಯಾವುದೂ ಇಲ್ಲ. ಇಂಥ ಸುಲಭವಾಗಿ ರೈತರಿಗೆ ಯಾವುದೇ ಖರ್ಚಿಲ್ಲದೆ ಮತ್ತು ರೈತರ ಸಮಯವನ್ನು ನಾವು ನಷ್ಟಪಡಿಸಲ್ಲ. ರೈತರ ಸಮಯನೇ ಇದಕ್ಕೆ ಯಾವುದು ವೆಚ್ಚ ಆಗಲ್ಲ. ಕೆಲಸ ಆಗ್ತಾ ಇರುತ್ತೆ, ಮಾಹಿತಿ ತಿಳ್ಕೊಂತ ಇರ್ತಾರೆ. ಸೊ ಅದೇ ರೀತಿ ಪ್ರಶ್ನೆನೂ ಕೇಳ್ಬೋದು, ಉತ್ತರನೂ ತಿಳ್ಕೋಬಹುದು. ಸೊ ಇಷ್ಟೊಂದು ಅತ್ಯುತ್ತಮವಾದ ಬರ್ತಕ್ಕಂಥ ರೇಡಿಯೋ ಮಾಧ್ಯಮವನ್ನ ರೈತರಿಗೆ ಒಂದು ವರದಾನ ಅಂತ ನಾವು ಹೇಳೋದು. ಇದನ್ನ ಉತ್ತಮವಾಗಿ ಅವ್ರು ಬಳಸ್ಕೋಬೇಕು, ಅದರಲ್ಲಿ ಹೆಚ್ಚಿಗೆ ಪಾಲ್ಗೊಳ್ಬೇಕು. ಹೆಚ್ಚಿಗೆ ಪಾಲ್ಗೊಳ್ಳ್ರೆ ನಿಜಕ್ಕೂ ಕೂಡ ರೇಡಿಯೋ ರೈತ ದಿನಾಚರಣೆ ಆಚರಣೆಗೆ ಒಂದು ಸಾರ್ಥಕ ಆಗುತ್ತೆ. ರೈತ ಬಾಂಧವರು ಇದನ್ನ ಉತ್ತಮವಾಗಿ ಬಳಸ್ಕೋಬೇಕು. ಇದರಷ್ಟು ಸುಲಭವಾದ ಮಾಧ್ಯಮ ಯಾವುದೂ ಇಲ್ಲ ಅಂತ ನನ್ನ ಅನಿಸಿಕೆ. ಈಗ ಕೆಲವೊಂದು ಸಂದರ್ಭದಲ್ಲಿ ಈಗ ಯಾವುದೇ ಒಂದು ಆಧುನಿಕ ಒಂದು ತಂತ್ರಜ್ಞಾನಗಳ ಬಳಕೆ ಆಗಿರ್ಬೋದು, ಈಗ ಕೀಟ ರೋಗಗಳ ಬಗ್ಗೆ ಆಗಿರ್ಬೋದು, ಈಗ ನಮ್ಮ ಒಂದು ಬೆಳೆಗಳಿಗೆ ಯಾವ ರೀತಿಯಾದಂಥ ಪೋಷಕಾಂಶಗಳನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗಿರ್ಬೋದು, ಈಗ ಉಪಕಸಬುಗಳು, ಈಗ ಜೇನು ಸಾಕಾಣಿಕೆ, ಈಗ ಮೀನು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಒಟ್ಟಾರೆ ಉಪಕಸಬುಗಳ ಬಗ್ಗೆ ಸಾಕಷ್ಟು ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಾಹಿತಿ ಕೊಡ್ತೀರಿ ಸರ್. ಈಗ ಅಲ್ಲಿ ಬಂದು ಮಾಹಿತಿ ಈಗ ತಗೊಳಕ್ಕೆ ಆಗದೇ ಇರುವಂತಹ ರೈತರು, ಈಗ ನಮ್ಮ ಒಂದು ರೇಡಿಯೋ ಮುಖಾಂತರ ಅಂದ್ರೆ ನಿಮ್ಮ ಒಂದು ಕೃಷಿ ವಿಜ್ಞಾನಿಗಳು ನೀವು ಸೇರಿದಂತೆ ಸಾಕಷ್ಟು ಜನ ಬಂದಿಲ್ಲಿ ಹಲವಾರು ರೀತಿಯಾದಂತಹ ಮಾಹಿತಿಯನ್ನ ನಮ್ಮ ರೇಡಿಯೋ ಮುಖಾಂತರ ರೈತ ಕೊಡ್ತಾ ಬಂದಿದ್ದೀರಾ ಸರ್? ಇದು ಎಷ್ಟು ನಮ್ಮ ರೈತರಿಗೆ ಅನುಕೂಲ ಅಂತ ಹೇಳ್ತೀರಾ? ನಿಜಕ್ಕೂ ಕೂಡ ರೈತ ಬಾಂಧವರು ತಾವು ಈಗಾಗಲೇ ನಾವು ಚರ್ಚೆ ಮಾಡಿದ ಹಾಗೆ ರೈತ ಬಾಂಧವರು ಮನೆಯಲ್ಲೇ ಇದ್ದು ಹೊಲದಲ್ಲಿದ್ದು ತೋಟದಲ್ಲಿದ್ದು ಆ ಸಮಯಕ್ಕೆ ಸಂದರ್ಭ ಮಾಹಿತಿ ಪಡ್ಕೋಬಹುದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ರೈತರ ಆದಾಯ ಯಾವ ಸ್ಥಿತಿ ಬಂದಿದೆ, ರೈತರ ಬದುಕು, ಅನೇಕರು ಇವತ್ತು ಬೇಸಾಯ ಬೇಡಪ್ಪ ಅನ್ನುವಷ್ಟು ಬೇಸರ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಅನೇಕ ಕಾರಣಗಳಿದೆ. ಆ ನಂತರ ಇವತ್ತು ಬೇಸಾಯ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂದ್ರೆ ವೈಜ್ಞಾನಿಕ ಮಾಹಿತಿನೇ ಇಲ್ಲ. ಇವತ್ತು ಚಿತ್ರದುರ್ಗ ನಗರದಲ್ಲಿದ್ದೀವಿ, ನಗರದಿಂದ 5-6 kilometers ದೂರದಲ್ಲಿ ಹೋಗ್ಬಿಟ್ಟು ಅಡಿಕೆ ತೋಟದಲ್ಲಿ ಅಣಬೆ ರೋಗ ಬಂದು ತೋಟನೇ ಹಾಳಾಗಿ ಹೋಗಿರುತ್ತೆ ರೈತನಿಗೆ. ಆ ರೈತನಿಗೆ ಜೀವಾಣು ಹೆಸರೇ ಗೊತ್ತಿರೋದಿಲ್ಲ. ಎಂತ ದೂರ ಅಂತ ಮಾಹಿತಿ ಕೊರತೆ ಎಷ್ಟಿದೆ ಅಂದ್ರೆ ಚಿತ್ರದುರ್ಗದ ಹತ್ರದಲ್ಲಿದ್ದಾರೆ, ಮತ್ತೆ ದೂರದಲ್ಲಿ ಯಾವುದೋ ಒಂದು ರಿಮೋಟ್ ಪ್ಲೇಸ್ ಅಂತೀವಲ್ಲ, ಏನ್ 40-50 ಕಿಲೋಮೀಟರ್ ದೂರದಲ್ಲಿ ಇರೋರಿಗೆ ಏನಪ್ಪಾ ಮಾಹಿತಿ ಸಿಗಲ್ಲ ಅನ್ಬೋದಲ್ಲ, ಚಿತ್ರದುರ್ಗದ ಹತ್ರದಲ್ಲೇ ಇರ್ತಾರೆ ಮಾಹಿತಿ. ಕಾರಣ ಅವರಲ್ಲಿ ರೇಡಿಯೋ ಮಾಧ್ಯಮಗಳಲ್ಲಿ ಮೂಲಕ ತಿಳ್ಕೊಳ್ತ ಆಸಕ್ತಿ ಇರೋದಿಲ್ಲ. ಅದನ್ನ ವಿಜ್ಞಾನಗಳು ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಂಗಿಲ್ಲ, ಅವರಲ್ಲಿ ಆಸಕ್ತಿ ಇರಬೇಕು. ಅವರಲ್ಲಿ ಆಸಕ್ತಿ ಇದ್ರೆ ನಾವು ದಿನನಿತ್ಯ, ನಾನು ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ದಿನನಿತ್ಯ 25 ಜನ ಬರ್ತಾರೆ, ನಮಗೆ ಸರದಿಲ್ಲಿ ಬಂದ್ಬಿಟ್ಟು ಮಾಹಿತಿ ತಿಳ್ಕೊಂತಾರೆ. ಅದೇ ರೀತಿ ಬೇರೆಯವರು ಬರಬೇಕು. ನಾನು ರೈತ ಬಾಂಧವ್ರಿಗೆ ಹೇಳ್ತೀನಿ, ಒಬ್ಬೊಬ್ರು ಬರ್ತಿರಲ್ಲಪ್ಪ, ಹೆಚ್ಚಿನ ಜನ ಬನ್ನಿ, ನೀವು ಹೆಚ್ಚಿನ ಜನ ಮಾಹಿತಿ ತಿಳ್ಕೊಳ್ಳಿ. ಯಾಕೇಳಿ, ಸುಳಿ ಕೊಳೆ ರೋಗ ಬಂತು ಮೊನ್ನೆ, ಏನೇ ಒಂದು ಶಿಲೀಂಧ್ರನಾಶಕ ಸಿಂಪಡಣೆ ಮಾಡಿದ್ರೆ ಹತೋಟಿ ಬರಲ್ಲ ಅಂತ ಕೆಲವು ರೈತರು ಹೇಳ್ತಿದ್ರು. ಕಾರಣ ಏನು ಅಂದ್ರೆ, ಈ ರೈತರು ಸಿಂಪಡಣೆ ಮಾಡಿರ್ತಾರೆ, ಪಕ್ಕದ ರೈತರು ಮಾಡಿರಲ್ಲ. ಸದುಪಯೋಗ ಆಗಬೇಕು ಅಂದ್ರೆ ಇಂತಹ ಕಾರ್ಯಕ್ರಮಗಳ ರೈತ ಬಾಂಧವರು ಭಾಗವಹಿಸಬೇಕು. ಸೊ ಅದನ್ನು ಇವತ್ತು ವಿಸ್ತರಣಾ ವಿಭಾಗ ಏನಿದೆ, ಇವತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ನಾವು ಏನು ಸಲಹೆ ಕೊಡ್ತೀವಲ್ಲ, ಇದು ರೈತರಿಗೆ ತಲುಪಬೇಕು ಅಂದ್ರೆ ಅವರಲ್ಲೂ ಆಸಕ್ತಿ ಇರಬೇಕು. ಆಸಕ್ತಿ ಇರುವಂತ ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಇಡಿಮಂಡಿಗೆ ಸಮಸ್ಯೆ ಅಂತ ಕೇಳಿದ್ರು, ಇಡಿಮಂಡಿಗೆ ಸಮಸ್ಯೆಗೆ 2.5 ನಿಮಿಷನೂ ಹೇಳ್ಬೋದು, ನಾನು 2.5 ಗಂಟೆನೂ ಹೇಳ್ಬೋದು. ಮಾಹಿತಿ ತಿಳ್ಕೋಬೇಕು. ರೈತ ಬಾಂಧವರು ಹೆಚ್ಚಿನ ನಮ್ಮಲ್ಲಿ ಇಡಿಮಂಡಿಗೆ ಸಮಸ್ಯೆ ಬಂದು ಸರ್ ನಮ್ಮ ತೋಟ ಹಾಳಾಗಿದೆ ಅಂದಾಗ ಅವರು ಗುಂಪಾಗಿ ಬಂದಾಗ ನಾವು ಗಂಟೆಗಟ್ಟಲೆ ಮಾಹಿತಿ ಕೊಡ್ತೀವಿ. ಯಾಕಂದ್ರೆ ಅವ್ರಿಗೆ ವಿವರಿಸ್ಬೇಕು ಯಾಕೆ ಬಂತು ಏನು ಅಂತೇಳಿ. ಆ ರೀತಿ ರೈತ ಬಾಂಧವರಲ್ಲಿ ಇವತ್ತು ಉಪಕಸುಗಳ ಬಗ್ಗೆ, ಅದರ ಮಹತ್ವದ ಬಗ್ಗೆ ಅಂದ ಎಷ್ಟೋ ಇವತ್ತು ಹಳ್ಳಿಲಿ ಕೃಷಿ ಯಾಕೆ ಇವತ್ತು ನಷ್ಟದ ಕಡೆ ಹೋಗ್ತಾ ಇದೆ ಅಂದ್ರೆ, ಕಾರಣ ಕೊಟ್ಟಿಗೆ ಗೊಬ್ಬರ ಇಲ್ಲ, ದನ ಎಮ್ಮೆ ಇಲ್ಲ. ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು. ಹೇಗೆ ತಿಳ್ಕೊಬೇಕು? ಅವರು ರೇಡಿಯೋ ಮಾಧ್ಯಮಗಳಿದೆ, ಇದನ್ನ ಬಳಸ್ಕೋಬೇಕು. ಬಳಸ್ಕೊಂಡು ವಿಜ್ಞಾನಿಗಳನ್ನ ಭೇಟಿಯಾಗಬೇಕು. ಪ್ರತಿಯೊಬ್ಬ ರೈತ ವಿಜ್ಞಾನಿ ಭೇಟಿಯಾಗಲ್ಲ. ನಾನು ಈಗಾಗಲೇ ತಿಳಿಸಿದ ಸರಳವಾದ ವಿಧಾನ ರೇಡಿಯೋ, ರೇಡಿಯೋ ಮೂಲಕ ತಿಳ್ಕೊಳ್ಳಿ. ಪ್ರತಿಯೊಬ್ಬರಲ್ಲೂ ಇವತ್ತು ಕುರಿ ಕಾಯೋರು, ದನ ಕಾಯೋರು, ಬೇಸಾಯ ಮಾಡೋರು, ಕೂಲಿ ಮಾಡೋರು ಎಲ್ಲರ ಹತ್ರನೂ ಇವತ್ತು ಮೊಬೈಲ್ ಇದೆ. ಪ್ರತಿಯೊಬ್ಬರು ಮೊಬೈಲಲ್ಲೂ ರೇಡಿಯೋ FM ಬರುತ್ತೆ. ಯಾಕೆ ಬಳಸ್ಕೋಬಾರ್ದು? ಬಳಸ್ಕೊಳ್ಳಿಲ್ಲ ಅಂದ್ರೆ ಅವರೇ ನಷ್ಟ ಅನುಭವಿಸ್ತಾರೆ. ಅಯ್ಯೋ ನಮಗೆ ಮಾಹಿತಿ ಇಲ್ಲ ಅಂದ್ರೆ, ಇದಕ್ಕಿಂತ ಸುಲಭವಾದ ಮಾಹಿತಿ ಯಾವ್ದಿಲ್ಲ ಅಂದಾಗ ಮಾಹಿತಿ ಇಲ್ಲ ಅಂತ ಹೇಳೋದ್ರಲ್ಲೇ ಅರ್ಥ ಇಲ್ಲ. ಇದನ್ನ ರೈತ ಬಾಂಧವ ಅರ್ಥ ಮಾಡ್ಕೋದ್ರಿಂದ ರೈತ ಬಾಂಧವ ಇರ್ತಕ್ಕಂಥ ರೇಡಿಯೋ ಮಾಧ್ಯಮ ಏನಿದೆ ಇದು, ಇದನ್ನ ವ್ಯವಸ್ಥಿತ ರೀತಿಯಲ್ಲಿ ಅವ್ರು ಬಳಸ್ಕೊಂಡ್ರೆ ನಿಜಕ್ಕೂ ಕೂಡ ಅವ್ರ ಬದುಕನ್ನು ಹಸನ ಮಾಡ್ಕೋಬಹುದು ಅಂತ ನನ್ನ ಅನಿಸಿಕೆ. ಸರ್, ಇಂದಿನ ಒಂದು ಯುವಕರು ಹೆಚ್ಚು ಹೆಚ್ಚು ಕೃಷಿಗೆ ಆಸಕ್ತಿ ತೋರಿಸ್ತಾ ಇಲ್ಲ. ಎಷ್ಟೇ ಅವರಿಗೆ ಜಮೀನಿದ್ರು ಬೇರೆ ನಗರಗಳಗತ್ತ ವಲಸೆ ಹೋಗುವಂತದ್ದನ್ನ ನಾವು ನೋಡಿದ್ವಿ. ಈ ಒಂದು ರೇಡಿಯೋ ಕಿಸಾನ್ ದಿವಸದ ಸಂದರ್ಭದಲ್ಲಿ ಯುವ ಕೃಷಿಕರಿಗೆ ಏನೊಂದು ಕಿವಿ ಮಾತು ಹೇಳ್ತೀರಿ ಸರ್? ತಾವು ತಿಳಿಸಿದ ಹಾಗೆ ಅನೇಕ ಹಳ್ಳಿಗೆ ಹೋಗ್ತೀನಿ, ನಿಮ್ ಹುಡುಗರು ಎಲ್ಲಿದ್ದಾರೆ ಅಂತ. ಸರ್, ಬೆಂಗಳೂರಲ್ಲಿದ್ದಾರೆ. ಇವತ್ತು ಹಳ್ಳಿಲಿ ಏನಾಗಿದೆ ಅಂದ್ರೆ, ಮುದುಕರು ಇವತ್ತು ಹಸುನ ಎಮ್ಮೆನ ಸಾಕೊಂಡು ಹೋಗಿದ್ದಾರೆ. ನಾನು ಅವ್ರಿಗೆ ಹೇಳ್ತೀನಿ, ರೈತರಿಗೆ ಪಾಠ ಮಾಡ್ಬೇಕು. ಇದನ್ನ ಹೇಳ್ತೀನಿ, ನಿಮ್ ಹುಡುಗರೆಲ್ಲ ಎಲ್ಲಿದ್ದಾರೆ? ಬೆಂಗಳೂರಾಗಿದ್ದಾರೆ. ಹುಡುಗರೆಲ್ಲ ಬೆಂಗಳೂರಾಗಿದ್ದಾರೆ, ಹುಳುಗಳೆಲ್ಲ ಹೊಲ್ದಾಗಿದ್ದಾವೆ. ಇಷ್ಟೇನೆ, ಇದನ್ನ ನಾವು ಯೋಚನೆ ಮಾಡ್ಬೇಕು. ಬೇಸಾಯ ಅಂದ್ರೆ ಇವತ್ತು ನೋಡಿ, ನಮ್ಮ ಆರೋಗ್ಯದ ಗುಟ್ಟು ಎಲ್ಲಿದೆ ಅಂದ್ರೆ ಕೃಷಿಲಿದೆ. ತಿಳ್ಕೊಳ್ಳಿ, ಕೃಷಿ ಇವತ್ತು ಯಾವ ಮಟ್ಟ ಕಲುಷಿತ ಆಗ್ತಾ ಇದೆ. ರೈತ ಬಾಂಧವರು ಒಂದೇ ಅಲ್ಲ, ನಾಗರಿಕರು ಕೂಡ ಎಚ್ಚೆತ್ಕೋಬೇಕು. ಪ್ರತಿಯೊಂದಕ್ಕೂ ಇವತ್ತು ರಸಗೊಬ್ಬರ, ರಾಸಾಯನಿಕಗಳು, ಆಮೇಲೆ ಹಾರ್ಮೋನ್ಸ್ ಅಂತ ಏನು ನಾವು ಸಿಂಪಡಣೆ ಮಾಡಿ ಇವತ್ತು ಬೆಳೆ ಬೆಳೀತಾ ಇದ್ದಾರೆ. ದಿಢೀರನ್ನ ನಂಗೆ ಬೇಕು. ಕಾರಣ ಜನ ಇಲ್ಲ, ಬೇಸಾಯ ಕೆಲಸ ಮಾಡೋರಿಲ್ಲ. ಯುವಶಕ್ತಿ ಇವತ್ತು ನಗರ ಕಡೆ ಹೋಗ್ಬಿಟ್ರೆ, ಹಳ್ಳಿಲಿ ಯುವಶಕ್ತಿ ಇಲ್ಲ ಅಂದ್ಮೇಲೆ ಬೇಸಾಯ ಮಾಡೋರಿಲ್ಲ. ಹಾಗಾಗ್ಬಿಟ್ಟು ಏನಾಗಿದೆ, ಜಮೀನು ತಾವು ತಿಳಿಸಿದಾಗ ಎಕರೆಗಟ್ಟಲೆ ಜಮೀನು ಆಳ್ಬಿಟ್ಟಿರ್ತಾರೆ. ಇರೋಲ್ಲಿ ಸ್ವಲ್ಪ ಜಮೀನಲ್ಲಿ ಅವರು ಬೆಳೆ ಬೆಳಿಬೇಕು, ಆದಾಯ ಮಾಡಬೇಕು ಅಂದಾಗ ಏನ್ ಮಾಡ್ಬೇಕು? ರಸಗೊಬ್ಬರ ಸುರಿತಾರೆ. ಆಮೇಲೆ ಬೆಳವಣಿಗೆ ಚೆನ್ನಾಗಿ ದಿಢೀರನ್ನಂಗೆ ಬರಲಿ ಅಂತ ಹೇಳ್ಬಿಡೋದಕ್ಕೆ ಹಾರ್ಮೋನ್ಸ್ ಹಾಕ್ತಾರೆ. ಅದಕ್ಕೆ ಕೀಟ ರೋಗ ಬರ್ತೇವೆ ಅಂತ ರಾಸಾಯನಿಕವನ್ನ ಸುರಿತಾರೆ. ಈ ರಾಸಾಯನಿಕಗಳಿಂದ ಇವತ್ತು ಕಲುಷಿತ ಆಗ್ತಾ ಇದೆ ನಾವು ತಿಂತಕ್ಕಂತ ಆಹಾರ. ಅನೇಕ ಬಾರಿ ಇವತ್ತು ತರಕಾರಿಗಳು, ಹಣ್ಣು ಹಂಪಲುಗಳು ಬೇರೆ ದೇಶದಿಂದ ನಮ್ಮಲ್ಲಿ ವಾಪಸ್ ಕಳಿಸ್ತಾ ಇದಾರೆ. ನೋಡಪ್ಪ, ಇದರಲ್ಲಿ ವಿಷದಂಶ ಜಾಸ್ತಿ ಇದೆ, ನಾವು ತಿನ್ನಲ್ಲ ಅಂತ. ಇದನ್ನ ಯುವಕರು ಮನಗಾಣಬೇಕು. ತಾವು ಹೇಳಿದ ಹಾಗೆ ಯುವಕರು ನಗರಗಳತ್ತ ವಲಸೆ ಹೋಗ್ತಿರಲ್ಲ, ಅವ್ರಿಗೆ ಉತ್ತಮವಾದ ಕೌಶಲ್ಯ ಇದ್ದು, ಉತ್ತಮವಾದ ಪದವಿ ಇದ್ದು, ಉತ್ತಮವಾದ ಕೆಲಸ ಸಿಗುವಂತರು ಹೋಗ್ಲಿ ನಗರ ಪ್ರದೇಶಕ್ಕೆ. ಯಾಕೆಂದ್ರೆ ನಗರನೂ ಬೆಳಿಬೇಕು, ಹಳ್ಳಿನೂ ಬೆಳಿಬೇಕು, ಎರಡೂ ಇರಬೇಕು. ಎರಡೂ ಕೂಡ ಒಟ್ಟಿಗೆ ಹೋದ್ರಷ್ಟೇ ಅದು ಜೋಡೆತ್ತಿದ್ದಾಗೆ. ನಾನು ಹಳ್ಳಿಲೇ ಇರಿ ಅಂತ ಹೇಳೋದಿಲ್ಲ, ನಗರಕ್ಕೆ ಹೋಗ್ರಿ ಅಂತ. ಆದ್ರೆ ತಮ್ಮ ತಮ್ಮ ಕೌಶಲ್ಯಕ್ಕೆ ತಕ್ಕಂತೆ ಬದುಕನ್ನು ಕಟ್ಕೋಬೇಕು. ಅವರು ಹೆಚ್ಚಿಗೆ ವಿದ್ಯಾಭ್ಯಾಸ ಇರಲ್ಲ, ಯಾವುದೇ ಕೌಶಲ್ಯ ಇರಲ್ಲ, ಅವನು 1 ಎಕರೆ ಜಮೀನು ಬಿಟ್ಟು ನಗರಕ್ಕೆ ಹೋಗೋದು ತಪ್ಪು. ಯಾಕೇಳಿ, ಇವತ್ತು 1 ಎಕರೆ ಜಮೀನಲ್ಲೂ ಅನೇಕ ರೈತರು ಬದುಕನ್ನು ಕಟ್ಟಿಕೊಂಡಿದ್ದಾರೆ. 1 ಎಕರೆ ಜಮೀನಲ್ಲಿ 10 ಲಕ್ಷ ತನಕ ಆದಾಯ ತೆಗೆದು ಅಂತ ರೈತರು ನಮ್ಮಲ್ಲಿದ್ದಾರೆ. ಯಾಕಪ್ಪ ನಗರ ಪ್ರದೇಶಕ್ಕೆ ಹೋಗ್ತಾರೆ? ಸ್ವಾತಂತ್ರ್ಯ ನಾಗರಾಜ್ ಅವರು ಹೇಳಿ, ನೀವು ಈಗ ರೇಡಿಯೋ ಮತ್ತು ರೈತರ ಒಂದು ಒಡನಾಟ ಯಾವ ರೀತಿ ಇದೆ, ಇದ್ರ ಬಗ್ಗೆ ಹೇಳಿ. ಮೊದಲನೆಯದಾಗಿ ರೇಡಿಯೋ ಕಿಸಾನ್ ದಿನಾಚರಣೆಗೆ ಶುಭಾಶಯಗಳು ಸರ್. ಏನಂದ್ರೆ, ಹಳೆ ಬೇರು ಹೊಸ ಚಿಗುರು ಅಂತ. ಇವತ್ತು ಡಿಜಿಟಲ್ ಬಂದಿರಬಹುದು, ಆದ್ರೆ ಸಣ್ಣ ಸಣ್ಣ ಕುಗ್ರಾಮಗಳಿಗೆ ರೇಡಿಯೋ ಅವಶ್ಯಕತೆ ಇಂದಿನಿಂದಲೂ ಬಂದಿದೆ. ಯಾಕೆ ಅಂದ್ರೆ, ಇವತ್ತು ಇನ್ನೂ ಕೆಲವು ಕಡೆ ಇಂಟರ್ನೆಟ್ ಅಂತರ್ಜಾಲ ಇರೋಂತ ಕುಗ್ರಾಮಗಳು ಇವತ್ತೂ ಇದೆ. ಅಂದ್ರೆ ನೆಟ್ವರ್ಕ್ ಸಮಸ್ಯೆ, ಅಲ್ಲಿಗೆ ತಲುಪೋದು ನಮ್ಮ ರೇಡಿಯೋನೇ. ಆಮೇಲೆ ಎಲ್ಲರಿಗೂ ಎಟಕೋ ರೀತಿಯಲ್ಲಿದೆ ರೇಡಿಯೋ. ಯಾಕೆಂದ್ರೆ ಕೆಲವರಿಗೆ ಅಳಬರಿಗೆ ಡಿಜಿಟಲ್ ಯೂಸ್ ಮಾಡಕ್ ಬರಲ್ಲ, ರೇಡಿಯೋ ಯೂಸ್ ಮಾಡಕ್ ಬರುತ್ತೆ. ಯಾಕೆಂದ್ರೆ ಅದು ಬಹಳ ಸುಲಭವಾಗಿ ಆಪರೇಟ್ ಮಾಡುವಂತದ್ದು. ಇವತ್ತು ಡಿಜಿಟಲ್ ದಲ್ಲೇ ಈಗಿನ ಜನರೇಷನ್ ಮಾತ್ರ ಅದು ಇದಾಗ್ತಾ ಇರೋದು. ಹಳೆ ಜನರೇಷನ್ ಏನಿದೆ ಅವರಿಗೆಲ್ಲ ಬೇಕಾಗಿರೋದು ಈ ರೇಡಿಯೋನೇ ಬಹಳ ಮಿತ್ರ. ಅಂದ್ರೆ ಎಷ್ಟೊಂದು ವಿಷಯಗಳು ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಬಹಳ ಮಾಹಿತಿ ಸಿಗುತ್ತೆ. ಅಂದ್ರೆ ಎಲ್ಲೆಲ್ಲಿ ನಮ್ಗೆ ಕೃಷಿಗೆ ಏನೇನ್ ಬೇಕಾದ ಸವಲತ್ತುಗಳು, ವಿಜ್ಞಾನಿಗಳು, ಅವ್ರಿಗೆ ಬೇಕಾದ ಮಾಹಿತಿಗಳು, ಆಮೇಲೆ ಮಾರುಕಟ್ಟೆ, ಹವಾಮಾನ, ಎಲ್ಲದನ್ನು ತಿಳಿಸೋ ಅಂತದ್ದು ರೇಡಿಯೋ. ಇದು ಇವತ್ತು ಡಿಜಿಟಲ್ ಇದರಲ್ಲಿ ಟಿವಿಯಲ್ಲಿ ಅದರಲ್ಲೂ ಸಿಗಬಹುದು. ಕೆಲವು ಫೇಕ್ ಇರುತ್ತೆ, ಅಂದ್ರೆ ನಮ್ಮ ಆಯ್ಕೆನೂ ಇರುತ್ತಲ್ಲಿ, ಕೆಲವು ಫೇಕ್ ಇದೆ. ಆವಾಗ ನಮ್ಮ ರೈತರಿಗೆ ಏನಾಗಿದೆ, ರೇಡಿಯೋ ಅಂದ್ರೆ 100% ಅಂದ್ರೆ ಇಲ್ಲಿ ಯಾವುದೇ ಕಳಪೆಯಾದ ಮಾಹಿತಿಗಳು ಸಿಗಲ್ಲ, 100%ಕ್ಕೆ 100% ಖಚಿತವಾದ, ದೃಢವಾದ, ಮತ್ತೆ ಆ ರೈತರ ಪ್ರಾತ್ಯಕ್ಷಿಕಗಳನ್ನು ನೋಡಿ ಅಥವಾ ಸಿಸ್ಟಮೆಟಿಕ್ ಕರೆಕ್ಟ್ ಆಗಿ ತಲುಪುವಂತದ್ದು ರೇಡಿಯೋ. ಈಗ ಬಾಲ್ಯದಲ್ಲಿ ನೀವು ರೇಡಿಯೋ ಎಲ್ಲ ಕೇಳಿರೋದು ಒಂದು ಅನುಭವ ಇದೆಯಾ? ಇದೆ ಸರ್, ನಾವು ಕೃಷಿ ರಂಗ ಅಂತ ಶುರುವಾಗ್ತಾ ಇದ್ದಿದ್ದು. ಆವಾಗ ಕಾಮನ್ ಆಗಿ ನಮ್ಮಪ್ಪ ನಮ್ಮಜ್ಜ ಅವರೆಲ್ಲ ಅದನ್ನ ಯೂಸ್ ಮಾಡ್ತಾ ಇದ್ದಿದ್ದು. ಎಲ್ಲರ ಮನೆಯಲ್ಲೂ ಇವತ್ತು ಹೆಂಗೆ ಟಿವಿಗಳಿದೆ ಹಂಗೆ ರೇಡಿಯೋ ಇರ್ತಿತ್ತು. ಅಂದ್ರೆ ಅವತ್ತು ಬೆಳಿಗ್ಗೆನೆ ಭಕ್ತಿ ಗೀತೆ, ಆಮೇಲೆ ದೇಶಭಕ್ತಿ ಗೀತೆ, ಕೃಷಿ ಮಾಹಿತಿನೂ ಶುರುವಾಗದು ಆ ವಿದ್ಯಮಾನಕ್ಕೆ ಆ ಟೈಮಿಗೆ. ಮುಂಗಾರಿಗೆ ಏನ್ ಬೇಕು, ಹಿಂಗಾರಿಗೆ ಏನ್ ಬೇಕು, ಈ ತರ ಎಲ್ಲ ಶುರುವಾಗ್ತಾ ಇತ್ತು. ಅದನ್ನ ನಾನು ಕೇಳಿದ ನೆನಪಿದೆ. ಅದು ಬಹಳ ಮಧುರವಾಗಿ ಇರೋದು, ಬಹಳ ಚೆನ್ನಾಗಿರೋದು. ಮಾರ್ನಿಂಗ್ ಒಂದು ಪಾಸಿಟಿವ್ ಎನರ್ಜಿಯಿಂದ ಶುರುವಾಗದು. ಈಗ ಕೃಷಿ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನ ನಾವು ಇವತ್ತು ರೇಡಿಯೋದಲ್ಲಿ ಅನುಭವಿ ಕೃಷಿಕರಾಗಿರ್ಬೋದು, ಕೃಷಿ ವಿಜ್ಞಾನಿಗಳಾಗಿರ್ಬೋದು, ಕೃಷಿ ಅಧಿಕಾರಿಗಳಾಗಿರ್ಬೋದು, ಇವ್ರನ್ನೆಲ್ಲ ಕರೆಸಿ ಈಗ ಕೃಷಿಕರಿಗೆ ಏನು ಸಕಾಲಕ್ಕೆ ತಕ್ಕಂತೆ ಮಾಹಿತಿ ಬೇಕೋ ಅದನ್ನ ನಮ್ಮ ರೇಡಿಯೋ ಒದಗಿಸ್ತಾ ಇದೆ. ಇದನ್ನೆಲ್ಲ ನೀವು ಯಾವ ರೀತಿ ಪ್ರಯೋಜನ ಪಡ್ಕೊಂಡಿದ್ದೀರಾ ನಾಗರಾಜ್ ಅವರೇ? ಈಗ ನೋಡಿ ಸರ್, ನಾವು ಹೆಂಗೆ ಅಂದ್ರೆ ಒಂದ್ ಅಡಿಗೆ ಎಲ್ಲ ಮಾಡ್ಬಿಟ್ಟಿರ್ತೀವಿ, ಒಂದು ಉಪ್ಪು ಹಾಕೋದನ್ನ ಮರೆತ್ರೆ ಆ ರುಚಿ ಹೆಂಗೆ ಬರಲ್ಲ ಆ ಸಾಂಬಾರು. ಹಂಗೆ ನಾವು ಹೆಂಗೆ ಅಂದ್ರೆ ನಮ್ಗೆಲ್ಲಾ ಕೃಷಿ ನಮಗೆಲ್ಲ ಗೊತ್ತು ಅನ್ನೋ ತರ ರೈತರಿರ್ತಾರೆ. ಇದಕ್ಕೋಸ್ಕರ ಓದಿರೋಂತ ವಿಜ್ಞಾನಿಗಳಲ್ಲಿ ನಾವು ಉಪ್ಪು ಹಾಕೋದನ್ನ ಹೇಳ್ಕೊಡ್ತಾರ ಅವ್ರು. ಅವಾಗ ಎಲ್ಲ ನನಗೆ ಗೊತ್ತು ಅನ್ನೋದು, ಉಪ್ಪು ಹಾಕ್ದಾಗ ಟೇಸ್ಟ್ ಬರಲ್ಲ. ಹಂಗೆ ನಾವು ಕೃಷಿ ಎಲ್ಲ ಮಾಡಿರ್ತೀವಿ, ಎನ್ ಪಿ ಕೆ ಗೊತ್ತು, ಅದು ಗೊತ್ತು, ನಮ್ಗೆ ಸಗಣಿ ಗೊಬ್ಬರ ಗೊತ್ತು, ಎಲ್ಲ ಗೊತ್ತು. ಆದ್ರೆ ನಮಗೆ ಒಂದು ಸೂಕ್ಷ್ಮವಾದ ಅಲ್ಲಿ ಬೇಕಾದ ಲಘು ಪೋಷಕಾಂಶಗಳ ಬಗ್ಗೆ ಗೊತ್ತಿರಲ್ಲ. ಈ ಗಂಧಕ ಹಾಕ್ಬೇಕು, ಬೋರಾನ್ ಹಾಕ್ಬೇಕು, ಈ ಸತು ಹಾಕ್ಬೇಕು, ಇದನ್ನೆಲ್ಲ ನಮಗೆ ಸೈಂಟಿಸ್ಟ್ ಇಂದ ಸಿಗುತ್ತೆ. ಈ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ, ಇದ್ರ ಬಗ್ಗೆ ನಮಗೆ ನಾವೇ ಸಗಣಿ ಗೊಬ್ಬರ ಹಾಕ್ಬಿಟ್ರೆ ಹೊಲ ಬೆಳೆದ್ ಬಿಡುತ್ತೆ ಅಂತ. ಅಲ್ಲಿ ಯಾವ್ದೋ ಒಂದು ಕೊರತೆ ಇರುತ್ತೆ, ಯಾವ್ದು ಕೊರತೆ ಇರುತ್ತೋ ಅದನ್ನ ಒಂದು ಸಣ್ಣದು ಒಂದು ಸೂಜಿ ಮನೆವಷ್ಟಿರುತ್ತೆ ವ್ಯವಹಾರ. ಅದು ಅದನ್ನ ನಮಗೆ ಕಲ್ಸ್ಕೊಡೋದು ಯಾರು? ಒಬ್ಬ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರದವರು. ಈಗ ನಾವು ಕೃಷಿ ವಿಜ್ಞಾನ ಕೇಂದ್ರದವ್ರನ್ನ ನಾವು ಸುಮ್ನೆ ಕಾಮನ್ನ ಕೇಳ್ತಾ ಇದ್ರೆ ನೋದಲ್ವೇ, ಇವ್ರು ಹೇಳ್ತಿರೋದ್ ನಿಜ ಅಲ್ವೇ, ನಾನು ಇದನ್ನ ಮಾಡಿಲ್ಲಲ್ವೇ, ಅದಕ್ಕೆ ನನಗೆ ಬರಬೇಕಾದ ಇಳುವರಿ ಬಂದಿಲ್ಲಲ್ವೇ, ಬರಬೇಕಾದ ಇಳುವರಿ ನನಗೆ 10 ಕ್ವಿಂಟಲ್ ಬರತ್ತಾಗ 5 ಕ್ವಿಂಟಲ್ ಯಾಕೆ ಬಂತು? ಅದನ್ನ ನಾವು ಸರಿಪಡಿಸ್ಕೊಳೋದ್ರಿಂದ ಅದು ನಮ್ಗೆ ಇಳುವರಿಯಲ್ಲಿ ಹೆಚ್ಚಳ ಆಯ್ತು. ಈ ತರ ಸೂಕ್ಷ್ಮ ವಿಷಯಗಳನ್ನ ತಲುಪಿಸಿದ್ದು ರೇಡಿಯೋ. ಯಾಕೆಂದ್ರೆ ನಾವ್ ಎಷ್ಟೋ ಅಧಿಕಾರಿಗಳು ರೈತರನ್ನ ಮತ್ತೆ ವಿಜ್ಞಾನಿಗಳನ್ನ ನಾವು ತಲುಪಕ್ಕಾಗಲ್ಲ. ಅವ್ರನ್ನ ಹುಡುಕಿ ಇವರಿಂದ ನಮ್ಮ ರೈತರಿಗೆ ಮಾಹಿತಿ ಕೊಡಿಸಿದ್ರೆ ಮುಂದೆ ಆಗೋ ಅನಾಹುತಗಳನ್ನು ತಪ್ಪಿಸ್ಬೋದು. ಇದರಿಂದ ಏನಾಗುತ್ತೆ, ನಮ್ಮ ರೈತರ ಅಭಿವೃದ್ಧಿ ಚೆನ್ನಾಗುತ್ತೆ, ಮತ್ತೆ ಅವರ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸರ್. ಈಗ ಜಿ ರೇಣುಕಮ್ಮ ಅವರೇ, ನೀವ್ ಹೇಳಿ ಅಂತಂದ್ರೆ, ಇವತ್ತು ನಾವು ರೇಡಿಯೋ ಕಿಸಾನ್ ದಿವಸ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಾ. ಈ ಒಂದು ರೇಡಿಯೋ ಕಿಸಾನ್ ದಿನದ ಒಂದು ಸಂದರ್ಭದಲ್ಲಿ ನೀವೇನ್ ಹೇಳ್ತೀರಾ? ಸರ್, ರೇಡಿಯೋ ಅಂತಂದ್ರೆ ಕೇಳಿದವರೇ ಇಲ್ಲ, ಯಾಕಂದ್ರೆ ರೇಡಿಯೋದಲ್ಲಿ ಸಿಗೋಂತ ಮಾಹಿತಿ ನಮ್ಗೆಲ್ಲೂ ಬೇರೆಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಯಾಕಂದ್ರೆ ರೇಡಿಯೋನೇನು ಎಲ್ಲಿ ಬೇಕಾದ್ರೂ ಕೇಳ್ಬಹುದು, ಹೊಲದಲ್ಲಿ ಕೆಲಸ ಮಾಡ್ತಾ ಕೇಳ್ಬಹುದು, ನಾವು ಸಗಣಿ ಹೊಡಿತಾ ಕೇಳ್ಬಹುದು, ಯಾವುದೇ ಕೆಲಸ ಮಾಡ್ತಾ ಅಲ್ಲಿ ರೇಡಿಯೋ ಆನ್ ಮಾಡಿಟ್ಕೊಂಡ್ರೆ ಅದ್ರ ಮಾಹಿತಿ ತಾನ್ ತನಗೆ ಬರ್ತಾ ಇರುತ್ತೆ. ಅನೇಕ ರೀತಿಯ ಮಾಹಿತಿಯನ್ನ ಸಂದರ್ಭಕ್ಕೆ ಸರಿಯಾಗಿ ನೀವು ಕೊಡ್ತಾನೆ ಇರ್ತೀರ. ಈಗ ಮಹಿಳೆಯರಿಗೆ ಏನ್ ಸಿಗ್ಬೇಕು ಅದು ಕೂಡ ಸಿಗುತ್ತೆ, ಒಲ್ಲದ ಕೆಲಸ ಮಾಡ್ಲಿಕ್ಕೆ ಏನೇನ್ ಬೇಕೋ ಅದು ಸಿಗುತ್ತೆ. ಆಮೇಲೆ ಗಿಡ ಮರಗಳನ್ನ ಬೆಳೆಸೋದೆಂಗೆ, ಪ್ರತಿಯೊಂದು ಈಗ ಬೆಳೆದವ್ರದ್ದು ಮಾಹಿತಿನೂ ಕೊಡಿಸ್ತೀರಾ, ವಿಜ್ಞಾನಿಗಳ ಕಡೆಯಿಂದನೂ ಕೊಡಿಸ್ತೀರಾ. ಆಮೇಲೆ ಇಲ್ಲಿ ಬೇಕಾದ ಉಪಯುಕ್ತ ಏನಾದ್ರೂ ಸಾಮಗ್ರಿಗಳು ನಮ್ಮ ಕೃಷಿಗೆ ಸಂಬಂಧಪಟ್ಟಿರೋ ಸಿಗ್ತವೆ ಅಂದ್ರೆ ಇಂಥ ಕಡೆ ಸಿಗುತ್ತೆ ಅಂತಾನೂ ಕೂಡ ಮಾಹಿತಿಯನ್ನ ಸಮಯಕ್ಕೆ ಸರಿ ಸಿಗ್ತಾ ಇರುತ್ತೆ. ಹಂಗಾಗಿ ನಮಗೆ ರೇಡಿಯೋದಲ್ಲಿ ಸಿಗಂತ ಮಾಹಿತಿ ತುಂಬಾ ಪರಿಪೂರ್ಣವಾದ ಮಾಹಿತಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ರೇಡಿಯೋ ಮತ್ತು ನಿಮ್ಮ ಬದುಕು ಯಾವ ರೀತಿ ಇದೆ ಇದರ ಬಗ್ಗೆ ಹೇಳಿ. ಅಂದ್ರೆ ಸರ್, ರೇಡಿಯೋದಲ್ಲಿ ಸಿಗ ಮಾಹಿತಿಯನ್ನ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಸರ್. ಪ್ರತಿಯೊಂದು ತರಬೇತಿ ಇದ್ದಂಗ ನಮಗೆ, ನಾವು ಏನೇ ಒಂದ್ ಮಾಡ್ಬೇಕು ಅಂತಂದ್ರು ಒಂದು ಅದರದೊಂದು ತರಬೇತಿ ಸರಿಯಾದ್ದು ಸಿಕ್ಕಾಗ ನಾವು ಅದನ್ನ ಪರಿಪೂರ್ಣವಾಗಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಸರ್. ಹಂಗ ನಾವು ಪ್ರತಿದಿನ ಈ ಕೃಷಿ ಬಗ್ಗೆ ಮಾಹಿತಿಯನ್ನು ಕೇಳ್ತಾನೆ ಇರ್ತೀವಿ ಸರ್. ಅನೇಕ ನೀವು ರೈತರನ್ನ ಕರೆದು ಅನುಭವವನ್ನ ಕುರಿತು ಅವರ ಅನುಭವವನ್ನ ಯಾವ ರೀತಿ ಮಾಡಿದ್ರು, ಏನೆಲ್ಲ ಮಾಡಿದ್ದಾರೆ, ಯಾವ ರೀತಿ ಪ್ರಗತಿಪರರಾದ್ರವರು ಅನ್ನ ಮಾಹಿತಿನೂ ಕೊಡಿಸ್ತೀರ. ಆಮೇಲೆ ಆ ಒಂದು ರೈತರಿಗೆ ಯಾವ ಟೈಮಿಗೆ ಏನೇನ್ ಬೇಕು ಅಂತ ವಿಜ್ಞಾನಿಗಳ ಕಡೆಯಿಂದ ಕೂಡ ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಇರ್ತೀರಿ ಸರ್. ಆ ಮಾಹಿತಿಯನ್ನು ತಗೊಂಡಾಗ ನಾವು ಒಳ್ಳೆ ರೈತರಾಗ್ಲಿಕ್ಕೆ ಅನುಕೂಲ ಆಗಿದೆ ಸರ್. ಈಗ ಸಾಕಷ್ಟು ನೀವು ಕೃಷಿ ಜೊತೆಗೆ ಈಗ ಸಾಕಷ್ಟು ಸಹ ಉದ್ಯೋಗವನ್ನ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಇದಕ್ಕೆಲ್ಲ ಯಾರು ಪ್ರೇರಣೆ ಅಂತ ಹೇಳ್ತೀರಾ ಸರ್? ಈ ರೇಡಿಯೋ ಇರ್ಬೋದು, ಆಮೇಲೆ ಇಲಾಖೆಗಳು ಇರ್ಬೋದು, ಇವೆಲ್ಲ ಕೂಡ ಸಹಕಾರ ಸರ್. ಅವರೆಲ್ಲ ಅನುಭವಗಳನ್ನ ನಾವು ತಗೊಂಡ್ಬಿಟ್ಟು ಇವತ್ತು ಅದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಸರ್. ಈಗ ಇಲಾಖೆಗಳಿಂದ ಅಂತಂದ್ರೆ ಕೃಷಿ ಇಲಾಖೆಯಿಂದ ಯಾವ ರೀತಿ ನೀವು ಸೌಲಭ್ಯ ಪಡ್ಕೊಂಡಿದ್ರಾ ಇದ್ರ ಬಗ್ಗೆ ಹೇಳಿ ಸರ್. ಕೃಷಿ ಇಲಾಖೆಯಿಂದ ಪ್ರತಿಯೊಂದು ಸೌಲಭ್ಯ ಇದೆ ಸರ್. ಯಾಕಂದ್ರೆ ಮಗು ಈಗ ಹತ್ತಾಗೆ ಹಾಲು ಕುಡಿಸ್ತಾರೆ, ಸುಮ್ಮನೆ ಇದ್ರೆ ಯಾರು ಏನು ಕೊಡಲ್ಲ. ಹಾಗಾಗಿ ನಾವು ಇಲಾಖೆ ಒಡನಾಟದಲ್ಲಿ ಇದ್ದಾಗ ನಾವು ಏನ್ ಮಾಡಬಹುದು ಅಂತ ಅವ್ರ ಜೊತೆ ನಾವು ಕೂತು ಚರ್ಚೆ ಮಾಡಿದಾಗ ನಮ್ಮ ಗ್ರಾಮಕ್ಕೆ, ನಮ್ಮ ಸುತ್ತಮುತ್ತಲಿನ ಜನಕ್ಕೆ ಏನು ಕೊಡಬಹುದು ಅಂತ ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ಹೋದಾಗ ನಮ್ಗೆ ಕೃಷಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈಗ ಬಾಲ್ಯದಲ್ಲಿ ನೀವು ರೇಡಿಯೋ ಕೇಳಿರಬಹುದಲ್ವಾ, ಅದರ ಒಂದು ಅನುಭವ ಇದೆಯಾ? ಹಾ ಸರ್, ಸುಮಾರು ಇದೆ ಸರ್. ಮನೆಯಲ್ಲೆಲ್ಲ ಫಸ್ಟ್ ಅದನ್ನೇ ಸರ್ ಇದ್ದದ್ದು. ಯಾರ ಮನೆಯಲ್ಲೂ ಟಿವಿಗಿವೆ, ಅವಾಗೆಲ್ಲ ಏನೇ ಇರ್ತಿರ್ಲಿಲ್ಲ. ರೇಡಿಯೋ ಪ್ರತಿ ಎದ್ದ ತಕ್ಷಣ ಕೇಳ್ಬೇಕು, ಅದು ಬಿಳಿ ಎತ್ತು ಮಾಲಿಂಗ್ ಕರಿ ಎತ್ತು ಕಾಳಿಂಗ ಅಂತ ಹಾಡ್ ಬಂದಾಗ ಒಂದ್ ಮನೆಯಲ್ಲಿ ಏನೋ ಒಂಥರ ಎನರ್ಜಿ ಅದು. ಅಲ್ಲಿಂದನೂ ನಾವು ಕೇಳ್ಕೊಂತ ಬಂದೀವಿ ಸರ್ ರೇಡಿಯೋ ಕಾರ್ಯಕ್ರಮ. ಈಗ ನೀವು ಬಾಲ್ಯದಲ್ಲಿ ಕೇಳಿದ ಹಾಗೆ ನಿಮ್ಮ ಮಕ್ಕಳಿಗೂ ಇವಾಗ ರೇಡಿಯೋ ಕೇಳುವಂತಹ ಒಂದು ಹವ್ಯಾಸ ಮಾಡ್ಕೊಟ್ಟಿದ್ರೆ? ಕೆಲವೊಂದ್ ಸರಿ ಕೇಳ್ತಾರೆ ಮಕ್ಕಳು ಇವಾಗ, ಅವರೆಲ್ಲ ಅವ್ರದೇ ಆದದ್ದು ಇವತ್ತಿನ ಇದು ಇರುತ್ತ. ನಾನಂತೂ ಯಾವತ್ತೂ ರೇಡಿಯೋ ನಮ್ಮ ಮನೇಲಿ ಹಚ್ಕೊಂಡೇ ಇರ್ತೀನಿ ಸರ್. ನಮ್ಮಅಮ್ಮ ಯಾರ್ ಬಿಟ್ಟರು ರೇಡಿಯೋ ಬಿಡಲ್ ನೋಡು ಅಂತ ಅವ್ರು ಅಂತಿರ್ತಾರೆ ಸರ್. ಬಟ್ ಅವ್ರು ಕೇಳ್ತಾರ ಇಲ್ಲ ಗೊತ್ತಿಲ್ಲ, ನಾವು ಮಾತ್ರ ಕೇಳ್ತಾ ಇರ್ತೀನಿ ಸರ್ ಯಾವಾಗ್ಲೂ. ಈಗ ರೇಡಿಯೋದಲ್ಲಿ ಈ ಕೃಷಿ ಸಂಬಂಧಪಟ್ಟ ಅಷ್ಟೇ ವಿಚಾರಗಳನ್ನ ತಿಳ್ಕೊಳ್ತಿರೋ, ಈಗ ಸಾಕಷ್ಟು ಆರೋಗ್ಯದ ಬಗ್ಗೆ ಬರುತ್ತೆ, ಶಿಕ್ಷಣದ ಬಗ್ಗೆ ಬರುತ್ತೆ, ಮನರಂಜನೆ ಬರುತ್ತೆ, ಈಗ ದೇಶ ವಿದೇಶಗಳ ರಾಜ್ಯದ ಸುದ್ದಿಗಳು ಬರ್ತವೆ, ಇದನ್ನೆಲ್ಲ ತಿಳ್ಕೊಳ್ತೀರ? ಹೌದು ಸರ್, ಅದೆಲ್ಲ ತಿಳ್ಕೊಂತ ಸರ್. ರೇಡಿಯೋ ತುಂಬಾ ಉಪಯುಕ್ತವಾದ ಮಾಹಿತಿ ಕೊಡಂತ ಒಂದು ಮಾಧ್ಯಮ. ಹಂಗ ನಾವು ದಿನ ಪ್ರತಿದಿನ ರೇಡಿಯೋ ಕೇಳ್ತಾ ಇದ್ರೆ ಅನೇಕ ವಿಷಯಗಳು ನಮಗೆ ತಿಳ್ಕೊಂತ ಹೋಗ್ತೀವಿ, ಮುಂದೆ ನಮ್ಮ ಜೀವನದಲ್ಲಿ ಅವನ್ನ ಅಳವಡಿಸ್ಕೊಳ್ಳೋಕೆ ಕೂಡ ಅನುಕೂಲ ಆಗುತ್ತೆ ಸರ್. ಕೇಳಲೇಬೇಕು, ನಾವು ಕೇಳ್ತಾ ಇದ್ರೆ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ ಸರ್. ನಾಗರಾಜ್ ಅವರು ಹೇಳಿದ್ರೆ ನೀವು ಈಗ ರೇಡಿಯೋದಲ್ಲಿ ಒಳ್ಳೆಯ ಒಂದು ಗುಣಮಟ್ಟದ ಮಾಹಿತಿಯನ್ನಾಗಿರ್ಲಿ, ಈಗ ಕೃಷಿ ಸಂಬಂಧಪಟ್ಟಂತೆ ಆಗಿರ್ಬೋದು, ಈಗ ಈ ಬೇರೆ ಬೇರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇದ್ರ ಬಗ್ಗೆನೂ ಸಾಕಷ್ಟು ಗುಣಮಟ್ಟದ ಮಾಹಿತಿಯನ್ನ ರೇಡಿಯೋ ಪ್ರಸಾರ ಮಾಡ್ತಾ ಇದೆ ಅಂತ ಹೇಳಿದ್ರ, ಈಗ ಕೃಷಿಗೆ ಸಂಬಂಧಪಟ್ಟಂತಹ ಗುಣಮಟ್ಟದ ಒಂದು ವಿಚಾರಗಳನ್ನ ನಿಮ್ಮ ಕೃಷಿಯಲ್ಲಿ ಯಾವ ರೀತಿ ಅಳವಡಿಸಿಕೊಂಡಿದ್ರಿ ಇದ್ರ ಬಗ್ಗೆ ಹೇಳಿ? ನಾನು ಹೆಚ್ಚಿಗೆ ರೇಷ್ಮೆ ಕೃಷಿ ಮಾಡ್ತೀನಿ ಸರ್. ರೇಷ್ಮೆ ಕೃಷಿಯಲ್ಲಿ ಈಗ ನಮಗೆ ಒಂದು ಚದುರ ಇಷ್ಟು ಒಂದು ಕೊಠಡಿಗೆ ಇಷ್ಟು ಔಷಧಿ ಹೊಡಿಬೇಕು ಅಂತ ಇರುತ್ತೆ, ಅದು ನಮಗೆ ಮಾಹಿತಿ ಇಲ್ಲ. ಆ ಟೈಮಿಗೆ ನಿಮ್ದೊಂದು ಆಕಾಶವಾಣಿಯಲ್ಲಿ ಒಬ್ಬರ ವಿಜ್ಞಾನಿ ಕರೆಸಿ ರೇಷ್ಮೆ ಕೃಷಿಯ ಬಗ್ಗೆ ನೀವು ಪ್ರಶ್ನೋತ್ತರ ಇರದೆ ನೀವು ತಗೋಬಹುದು ಅಂತ. ಇಂಥ ವಿಷಯಗಳು ನನಗೆ ಹೆಂಗಾಗಿದೆ ಅಂದ್ರೆ, ಒಂದು ಸೋಂಕು ನಿವಾರಣೆ, ಮನೆ ಹೆಂಗೆ ಸೋಂಕು ನಿವಾರಣೆ ಮಾಡಬೇಕು, ಎಷ್ಟು ಚದುರಡಿಗೆ ಎಷ್ಟು ಔಷಧಿ ಮಿಕ್ಸ್ ಮಾಡ್ಕೋಬೇಕು, ನೀರಿಗೆ ಎಷ್ಟು ಮಿಶ್ರಣ ಮಾಡ್ಕೋಬೇಕು, ಔಷಧಿನ ಹೇಗೆ ಬಳಸಬೇಕು, ಇದನ್ನ ನಮ್ಮ ರೈತರಿಗೆ ತಲುಪೋ ರೀತಿ ಹೇಳೋದು ಯಾರು, ವಿಜ್ಞಾನಿ. ನಾವು ಯಾವಾಗಲೂ ಕೇಳ್ತಾ ಹೋದ್ರೆ ಆ ವಿಷಯಗಳು ಸಿಕ್ಕಿ ನಾವು ಸರ್ ಮಾಡ್ಕೊಂಡು ಇಳುವರಿಯಲ್ಲಿ ಹೆಚ್ಚಳ ಮಾಡ್ಕೊಂಡ ಅಂತ ನಿದರ್ಶನಗಳಿದೆ. ಈ ತರ ಎಲ್ಲ ನಮಗೆ ರೇಷ್ಮೆ ಕೃಷಿಗೆ ಬಹಳ ಉಪಯುಕ್ತ ಮಾಹಿತಿಗಳನ್ನು ತಗೊಂಡಿದ್ದೀನಿ. ಆಮೇಲೆ ಪಶುಸಂಗೋಪನೆ, ಆಮೇಲೆ ಈಗ ಯಾವುದೋ ಒಂದು ಸಂದರ್ಭದಲ್ಲಿ ಕೆಲವು ರೋಗಗಳು, ಕಾಲು ಜ್ವರ ಬಾಯಿ ಜ್ವರ ರೋಗಗಳು ಬರುತ್ತೆ, ಆ ಟೈಮಲ್ಲಿ ಏನೇನು ಮುನ್ನೆಚ್ಚರಿಕೆಗಳು ತಗೋಬಹುದು, ಆಗಿರೋದನ್ನ ಹೆಂಗ್ ಪರಿಹಾರ ಮಾಡ್ಕೋಬಹುದು, ಇಲಾಖೆಯಿಂದ ಏನೇನಿದೆ ಅಂತ ಯಾರನ್ನ ನೀವು ಭೇಟಿ ಮಾಡಿ ಯಾವ ಸಂದರ್ಭದಲ್ಲಿ ಭೇಟಿ ಮಾಡಿ, ಈ ತರ ವಿಷಯಗಳನ್ನು ಮಾಹಿತಿಗಳನ್ನ ಈ ರೇಡಿಯೋದಿಂದ ಜನಗಳಿಗೆ ತಲುಪುವಂತ ಕೆಲಸ ಆಗಿದೆ. ಈಗ ನೋಡ್ರಿ, ಐ ಕ್ಯಾಂಪ್ ನಡೀತಾ ಇರುತ್ತೆ, ನಮಗೆ ಎಷ್ಟೋ ಜನ ನಮ್ಮಲ್ಲಿ ದುಡ್ಡಿಲ್ಲ, ನಾವು ತೋರ್ಸಕ್ಕಾಗಲ್ಲ, ಎಲ್ಲಿ ಕೇಳ್ಬೇಕು, ಯಾರೊಂದ್ ಕೇಳ್ಬೇಕು, ಇದು ಗೊತ್ತಿಲ್ಲ. ನಿಮ್ ರೇಡಿಯೋದಲ್ಲಿ ಬರ್ತಿದೆ ಇಂಥ ಕಡೆ ಇವತ್ತು ನೀವು ಇಂಥ ಕಡೆ ಹೋದ್ರೆ ನಿಮಗೆ ಇಂಥ ಐ ಕ್ಯಾಂಪ್ ಇದೆ, ನೀವು ಕಣ್ಣಿನ ಸಮಸ್ಯೆಗಳಿದ್ರೆ ನಿಮಗೆ ಅಲ್ಲಿ ಹೋದ್ರೆ ನಿಮಗೆ ಉಚಿತವಾಗಿ ನಿಮಗೆ ತಪಾಸಣೆ ಮಾಡ್ತಾರೆ. ಇಂಥ ವಿಷಯಗಳನ್ನ ರೇಡಿಯೋದಿಂದ ನಮಗೆ ತಲುಪಿದೆ. ಈಗ ಸಾಕಷ್ಟು ನೀವು ಉಪಕಸಬುಗಳನ್ನ ಮಾಡಿದೀವಿ ಅಂತ ಹೇಳಿದ್ರ, ಜೊತೆಗೆ ಸಹ ಉದ್ಯೋಗವನ್ನ ಸಹ ಮಾಡ್ತಾ ಇದ್ರ, ಪೇಪರ್ ಒಂದು ತಟ್ಟೆಗಳನ್ನ ಎಲ್ಲ ತಯಾರು ಮಾಡ್ತಾ ಇದ್ರ, ಇದೆಲ್ಲ ನಿಮಗೆ ಮಾಡ್ಲಿಕ್ಕೆ ಯಾರು ಪ್ರೇರಣೆ ಅಂತ ಹೇಳ್ತೀರಾ? ಇಲ್ಲಿ ಏನಾಗಿದೆ ಅಂದ್ರೆ, ರೈತನಿಗೆ ನಾನಾ ತರ ಸಮಸ್ಯೆಗಳು, ಅಂದ್ರೆ ದಿನ ಬರ ಆದಾಯ, ತಿಂಗಳಿಗೆ ಬರ ಆದಾಯ, ವಾರಕ್ಕೆ ಬರ ಆದಾಯ, ಆರ್ ತಿಂಗಳಿಗೆ, ಮೂರ್ ತಿಂಗಳಿಗೆ, ವರ್ಷಕ್ಕೆ, ಈ ತರ ಇರುತ್ತೆ. ಎಷ್ಟೊಂದ್ಸರಿ ಈ ಮಳೆ ಬರ್ದಿದ್ದಾಗ ಅಂದ್ರೆ ಬರಗಾಲದ ಪರಿಸ್ಥಿತಿ ಬಂದಿದೆ ಬಹಳ ಸರಿ, ಅಂದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅದರಲ್ಲೂ ಬರಗಾಲ ಪ್ರದೇಶ, ಇಲ್ಲಿ ಅವಾಗವಾಗ ಬರಗಾಲ ಬರ್ತಲೇ ಇರುತ್ತೆ. ಅಂದ್ರೆ ನಮಗೆ ಉಪಕಸಬನ್ನ ಇಟ್ಕೊಂಡ್ರಿಂದ ನಮಗೆ ಆರ್ಥಿಕವಾಗಿ ಏನ್ ಮಾಡ್ಬೇಕು, ನಾವು ಈ ದಿಢೀರ್ನೇ ಮನೆ ಹೊಲ ಎಲ್ಲ ಬಿಟ್ಟು ಬೆಂಗಳೂರಂತ ನಗರಗಳಿಗೆ ವಲಸೆ ಹೋಗಕ್ಕೂ ಆಗಲ್ಲ, ನಮಗೆ ಅದು ಅಲ್ಲಿ ಹೊಂದ್ಕೊಳಕ್ಕೂ ಆಗಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ನೀರಿಲ್ದ ಸಂದರ್ಭದಲ್ಲಿ ಒಂದು ಪೇಪರ್ ಪ್ಲೇಟ್ ಘಟಕನ ಹಾಕೊಂಡೆ ಸರ್. ಇದರಿಂದ ಮಾರ್ಕೆಟಿಂಗು ಅದು ಇದು ಎಲ್ಲ ಸಮಸ್ಯೆ ಫಸ್ಟ್ ಎಲ್ಲ ಪ್ರಾರಂಭದಲ್ಲಿ ಕಷ್ಟ ಅನ್ಸಿದ್ರು, ಕ್ರಮೇಣ ಬರ್ತಾ ಬರ್ತಾ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಮಾರುಕಟ್ಟೆ ಗ್ರಾಹಕರು ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅದನ್ನ ಕಸಬನ್ನು ಮಾಡ್ತಾ ಹೊರಟೆ ಸರ್. ಅವಾಗ ಬಹಳ ಲಾಭ ಬರಲಿಲ್ಲದ್ರು ಜೀವನ ಮಾಡಕ್ ತೊಂದರೆ ಇಲ್ಲ ಅನ್ನೋ ತರ ಶುರುವಾಗಿದ್ದು, ಇವತ್ತು ನನಗೆ ಲಾಭದಾಯಕವಾಗಿ ಅದೊಂದು ನನಗೆ ಒಂದು ಸಣ್ಣ ಕೈಗಾರಿಕೆಯಾಗಿ ಅದನ್ನ ನಾನು ಕೆಲಸ ಮಾಡ್ತಿದ್ದೀನಿ ಸರ್. ಇದರಿಂದ ನನ್ನ ಜೀವನನು ಕೃಷಿನೂ ಬಿಟ್ಟಿಲ್ಲ, ಕೃಷಿ ಬದುಕಿನ ಜೊತೆ ಒಂದು ಸಣ್ಣ ಕೈಗಾರಿಕೆನೂ ನನ್ನ ಜೊತೆಗಿದೆ, ಆರ್ಥಿಕವಾಗಿ ನನಗೆ ಸಹಾಯ ಆಗಿದೆ ಸರ್. ಈಗ ನೇರ ಫೋನಿನ ಕಾರ್ಯಕ್ರಮ ನಾವು ಕೆಲವು ಸಂದರ್ಭಕ್ಕೆ ತಕ್ಕಂತೆ ಈಗ ಕೃಷಿಯಲ್ಲಿ ಯಾವ ಕಾಲಕ್ಕೆ ಯಾವ ರೀತಿಯಾದಂತಹ ಒಂದು ವಿಚಾರಗಳನ್ನ ಅವರು ರೈತರಿಗೆ ಮಾಹಿತಿಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ನೀವು ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಸಾಕಷ್ಟು ಪ್ರಶ್ನೆಗಳನ್ನು ಸಹ ಕೇಳಿದ್ರಿ. ಈಗ ನಮ್ಮ ಒಂದು ಕಾರ್ಯಕ್ರಮದ ಮುಖಾಂತರ ನಿಮಗೆ ಕೊಟ್ಟಂತ ಉತ್ತರ ನಿಮ್ಮ ಕೃಷಿಯಲ್ಲಿ ಯಾವ ರೀತಿ ಉತ್ತಮವಾದ ಒಂದು ಸಲಹೆ ಅಂತ ಹೇಳಿದ್ರ? ಈಗ ಮುಂಗಾರಿಗೆ ಯಾವ ತರ ತಯಾರಿ ಮಾಡ್ಕೋಬೇಕು, ಇಂಥ ವಿಷಯಗಳನ್ನ ನಾನು ಬಹಳ ದುಬಾರಿ ಕೊಟ್ಟು ನಾವು ಅಲ್ಲೆಲ್ಲೋ 1,000 ರೂಪಾಯಿ ಕೊಟ್ಟು ಒಂದು ಬೀಜಗಳನ್ನ ಖರೀದಿ ಮಾಡೋದು, ಇಲಾಖೆಯಲ್ಲಿ ಈ ತರ ಒಂದು ಅದಕ್ಕೊಂದು ರೂಟ್ ಇರುತ್ತೆ. ಆ ಮಾರ್ಗದರ್ಶನದಲ್ಲಿ ಹೋದಾಗ ನಾವು ಅಲ್ಲಿ ಹೋದಾಗ ಈಗ ರೈತ ಸಂಪರ್ಕ ಕೇಂದ್ರಗಳು ಅಲ್ಲಿ ಇದೆ, ಈಗ ಸ್ಟಾಕ್ ಇದೆ, ಇಂಥ ತಳಿಗಳಿದೆ, ನಮ್ಮ ಯಾವ್ಯಾವ ವಲಯಕ್ಕೆ ಇಂಥದ್ದಾಗಬೇಕು, ಆ ತರ ಮಾಹಿತಿಗಳು ಸಿಕ್ಕಿದೆ. ಆಮೇಲೆ ಈಗ ವಿಮೆ ಬಂದಿದೆ, ವಿಮೆಗಳನ್ನು ಮಾಡಿಸೋದು ಬಹಳ ಜನ ರೈತರಿಗೆ ಅದು ಮಾಹಿತಿ ಇರಲಿಲ್ಲ. ವಿಮೆ ಎಲ್ಲಿ ಮಾಡಿಸ್ಬೇಕು, ಹೇಗ್ ಮಾಡಿಸ್ಬೇಕು, ಯಾವ ಪ್ರದೇಶಕ್ಕೆ ಯಾವ ಬೆಳೆಗೆ ಅಲ್ಲಿ ನಮಗೆ ಶಿಫಾರಸ್ ಮಾಡಿದ್ದಾರೆ, ಅಂದ್ರೆ ಬರಗಾಲ ಪೀಡಿತ ಪ್ರದೇಶ ಯಾವುದು, ಮಳೆ ಸರಾಸರಿ ಎಷ್ಟು ಬಂದಿದೆ, ಈ ಮಳೆ ಮಾಪನದ್ದೇ ಆಗಲಿ, ಇದೆಲ್ಲ ಮಾಹಿತಿ ಈ ರೇಡಿಯೋದಿಂದ ಸಿಕ್ಕಿರೋದು. ವಿಮೆ ಆಮೇಲೆ ಎಲ್ಲಿಗೆ ಅವಾಗ ಅಂತಿಮ ದಿನ ಯಾವುದು, ನಾವು ಆ ಸಮಯದಲ್ಲಿ ಮಾಡಿಸ್ಕೊಂಡ್ರೆ ಅನುಕೂಲ ಆಗುತ್ತೆ, ಈ ತರ ಮಾರ್ಗದರ್ಶನ ವಿಮೆ ವಿಷಯದಲ್ಲಿ ಬಹಳ ಒಂದು ಬೆಳೆ ಏನು ಬಂದು ರೈತನಿಗೆ ಖುಷಿಯಾಗುತ್ತೋ ಅಂತ ಖುಷಿಯಾಗಿದೆ ವಿಮೆ ವಿಷಯದಲ್ಲಿ. ಯಾಕಂದ್ರೆ ಒಂದೊಂದ್ಸರಿ ಅತಿವೃಷ್ಟಿ ಇಲ್ಲ ಅನಾವೃಷ್ಟಿ ಇಲ್ಲ ರೋಗ ಪೀಡಿತ ಇಲ್ಲ ಮಾರುಕಟ್ಟೆಯಲ್ಲಿ ದರ, ಇದು ಯಾವ್ದಾದ್ರೂ ಒಂದು ಹೊಡೆತ ಬೀಳ್ತಿರುತ್ತೆ. ನಾವು ವಿಮೆ ಮಾಡಿಸೋದ್ರಿಂದ ನಮಗೆ ಒಂದು ರಕ್ಷಣೆ ಇದೆ, ಆ ಅಂತ ರಕ್ಷಣೆಗಳನ್ನ ನಾವು ಅದನ್ನ ಕೇಳಿ ನಾವು ಯೋಚನೆ ಮಾಡದೆ ಆವಾಗ ಇಲಾಖೆಯವ್ರ ಸಂಪರ್ಕ ತಗೊಂಡು ಅದು ನಾವು ವಿಮೆಗಳನ್ನ ಮಾಡಿಸಿದ್ರಿಂದ ಎಷ್ಟೋ ಸರಿ ಒಂದು ಬೆಳೆ ಬಂದಾಗ ನಮಗೆ ಏನು ಅನುಕೂಲ ಆಗಿದೆಯೋ ವಿಮೆ ಮಾಡಿಸಿರೋದ್ರಿಂದಲೂ ಆ ನಷ್ಟನ ತುಂಬಿದೆ. ಈ ತರ ಅನುಕೂಲಗಳು ರೇಡಿಯೋದಿಂದ ಆಗಿರೋದು. ರೇಣುಕಮ್ಮ ಅವ್ರೆ, ನೀವ್ ಹೇಳಿ, ಈಗ ನಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು, ವಿದ್ಯಾಭ್ಯಾಸದಲ್ಲಿ ಮುಂದುವರೆದಿದ್ದಾರೆ ಅಂತ ಹೇಳಿದ್ರ, ಈಗ ಎಲ್ಲೇ ಒಂದ್ ಕಡೆ ನಮ್ಮ ಒಂದು ರೇಡಿಯೋದಲ್ಲಿ ಸಾಕಷ್ಟು ಅಂದ್ರೆ ಈಗ SSLC ಎಕ್ಸಾಮ್ ಬಂದ್ವು, PUC ಎಕ್ಸಾಮ್ ಬಂದ್ವು, ಅವರಿಗೆ ಯಾವುದು ರೀತಿಯಾದಂತ ಒಂದು ಎಕ್ಸಾಮಿಗೆ ಬೇಕಾದಂತ ವಿಚಾರಗಳನ್ನ ಶಿಕ್ಷಣ ತಜ್ಞರನ್ನ ಕರೆಸಿ ನಾವು ಸಾಕಷ್ಟು ಮಾಹಿತಿಯನ್ನ ಕೊಡಿಸಿದ್ದೀವಿ. ಅಂದ್ರೆ ಅಂತ ವಿಚಾರಗಳನ್ನ ಏನಾದ್ರೂ ನಿಮ್ಮ ಮಕ್ಕಳಿಗೆ ಕೇಳಲಿಕ್ಕೆ ಏನಾದ್ರೂ ನೀವು ರೇಡಿಯೋ ಆನ್ ಮಾಡಿ ಕೇಳಿಸಿ ಅದರಿಂದ ಏನಾದರೂ ಪ್ರಯೋಜನ ಪಡ್ಕೊಂಡ್ರೆ ಆಗುತ್ತೆ ಸರ್. ಎಕ್ಸಾಮ್ ಟೈಮಲ್ಲಿ ಇಂತಿಂತ ವಿಷಯಗಳ ಬಗ್ಗೆ ಅವತ್ತಿಂದು ವಿಶೇಷವಾದ ತರಬೇತಿ ಇದನ್ನ ಇಟ್ಟಿರ್ತೀರಾ ನೀವು, ಅವ್ರನ್ನೆಲ್ಲ ತಜ್ಞರನ್ನೆಲ್ಲ ಕರೆದಾಗೆ ನಾ ಹೇಳ್ತಾ ಇರ್ತೀನಿ ಇವತ್ತಿಂತ ಕಾರ್ಯಕ್ರಮದ ಬಗ್ಗೆ ಐತಿ ಮಾಹಿತಿ ತಗೋಬಾರಪ್ಪ ಅಂದಾಗೆ ಕೇಳ್ತಾನೆ ಸರ್. ಬಂದು ಕುತ್ಕೊಂಡು ಸಣ್ಣವನಿಗೆಲ್ಲ ಸುಮಾರು ನಾನು ರೇಡಿಯೋದ್ದು ಟಚ್ ಕೊಟ್ಟಿದ್ದೀನಿ, ಕೇಳ್ತಾ ಇರ್ತಾನೆ ಅನೇಕ ವಿಷಯಗಳನ್ನ ಕೂಡ ಅವ್ನು ತಗೊಂಡ ಅವನ್ನ ಇದನ್ನ ಮಾಡ್ಕೊಂಡಿದ್ದಾನೆ ಸರ್ ಅವನ್ ಇದರಲ್ಲಿ. ಈಗ ನೀವು ಸಾಕಷ್ಟು ರೀತಿಯಾದಂತ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡ್ತಾ ಇದ್ದೀರಾ, ಜೊತೆಗೆ ತೆಂಗಿನಕಾಯಿಯಿಂದ ಎಣ್ಣೆ ತೆಗೆದು ಅದನ್ನು ಸಹ ಮಾರಾಟ ಮಾಡ್ತಾ ಇದ್ದೀರಾ. ಈಗ ಬೇರೆ ರೈತರಿಗೂ ಅದರಿಂದ ಸಾಕಷ್ಟು ಉಪಯೋಗ ಆಗಿದೆ, ಅವರು ತಂದಂತ ಕೃಷಿ ಅವಕಾಶಗಳನ್ನ ತಂದಾಗ ನೀವು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಅವರಿಗೆ ಮಾಡಿಕೊಟ್ಟಿದ್ದೀರಾ. ಅಂದ್ರೆ ಎಲ್ಲೇ ಒಂದ್ ಕಡೆ ನಾವು ಪ್ರತಿನಿತ್ಯ ಅಂದ್ರೆ ಇವತ್ತು ಜೀವನಕ್ಕೆ ಒಳ್ಳೆಯ ಆರೋಗ್ಯ ಸಿಗಬೇಕು ಅಂತಂದ್ರೆ ಸಾಕಷ್ಟು ರೀತಿಯಾದಂತ ಒಂದು ನಾವೇ ಒಳ್ಳೆಯ ಗುಣಮಟ್ಟದ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ತಾವು ಬಳಸಿದ್ರೆ ಉತ್ತಮ ಆರೋಗ್ಯ ಸಿಗುತ್ತೆ ಅಂತ ಒಂದು ಕಡೆ. ಆದ್ರೆ ಈಗ ಪ್ರತಿ ಸೋಮವಾರ ನಾವು ಸಂಜೆ 6:50 ಕೃಷಿ ಬೆಳಕು ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಈಗ ಅದರಲ್ಲಿ ಹೆಚ್ಚಾಗಿ ಈಗ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟ ಒಂದು ಮೌಲ್ಯವರ್ಧನೆ ಆಗಿರಬಹುದು, ಸಿರಿಧಾನ್ಯಗಳ ಬೆಳೆಯುವಂತಹ ನಿಟ್ಟಿನಲ್ಲಿ ವಿಚಾರಗಳು ಆಗಿರಬಹುದು, ಈಗ ಹೈನುಗಾರಿಕೆ ಆಗಿರಬಹುದು, ಒಟ್ಟಾರೆ ಸಾಮಾಜಿಕ ಚಿಂತನೆಗಳನ್ನ ಆಧರಿಸಿದ ಒಂದು ಕಾರ್ಯಕ್ರಮವನ್ನ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಅಂದ್ರೆ ಇದರಲ್ಲಿ ಬರುವಂತಹ ವಿಚಾರಗಳನ್ನ ನೀವು ಯಾವ ರೀತಿ ಉಪಯೋಗ ಪಡ್ಕೊಂಡಿದ್ರ ಇದ್ರ ಬಗ್ಗೆ ಹೇಳಿ ಸರ್. ಕೃಷಿ ಬೆಳಕು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್. ಒಳ್ಳೆ ಒಳ್ಳೆ ಮಾಹಿತಿನೂ ಕೊಡಿಸ್ತಾ ಇದ್ದೀರಾ, ಆಮೇಲೆ ಅಲ್ಲಿ ಯಾರು ಒಳ್ಳೊಳ್ಳೆ ರೈತರನ್ನೆಲ್ಲ ಕರೆಸ್ಬಿಟ್ಟು ಅವರ ಅನುಭವದ್ದು ಅವರಲ್ಲಿ ಏನೇನ್ ಮಾಡ್ತಿದ್ದಾರೆ ಅದರ ಅನುಭವನು ಕೂಡ ನಮಗೆ ತಿಳಿಸ್ತಾ ಇರೋದ್ರಿಂದ ಅನೇಕ ವಿಷಯಗಳು ನಮಗೆ ತುಂಬಾನೇ ಅನುಕೂಲ ಆಗುತ್ತೆ ಸರ್. ಅವನ್ನೆಲ್ಲ ಬಳಸ್ಕೊಳ್ತಾ ಇದೀವಿ, ಅವನ್ನೆಲ್ಲ ನಾವು ಕೂಡ ಅಳವಡಿಸ್ಕೊಂತ ಇದೀವಿ. ಈಗ ಎಲ್ಲೋ ಒಂದ್ ಕಡೆ ಅನ್ಸಲ್ಲ ನಿಮಗೆ ಆ ರೀತಿ ನಾವು ಸಿರಿಧಾನ್ಯಗಳು ಬೆಳಿಬೇಕು, ಇವತ್ತು ಸಿರಿಧಾನ್ಯಗಳಿಗೆ ಸಾಕಷ್ಟು ಬೇಡಿಕೆ ಇದೆ ಸರ್. ಹೌದು, ಸಿರಿಧಾನ್ಯ ಬೆಳಿಬೇಕು ಅಂತ ಬೇಡಿಕೆ ಐತಿ. ಅದು ಸರ್ ಡೈರೆಕ್ಟ್ ಊಟ ಮಾಡಕ್ ಬರಂಗಿಲ್ಲಲ್ಲ, ಬೆಳೆದ ತಕ್ಷಣ ಮೌಲ್ಯವರ್ಧನೆ ಆಗ್ಲೇಬೇಕದು, ತಕ್ಷಣ ಅದು ಇದ್ ಮಾಡಕ್ ಆಗಲ್ಲಲ್ಲ. ಆಮೇಲೆ ಅದ್ರದಿಂದ ಆದಾಯ ಸ್ವಲ್ಪ ಕಡಿಮೆನೆ ಇದೆ ಸರ್. ಈಗ ಬೇರೆ ಅದ್ ಕೋಲಿಸ್ಕೊಂಡ್ರ ಈಗ ನಮ್ಮ ಭಾಗಗಳು ಹೆಚ್ಚು ಅಡಕೆಗೆ ಹೋಗ್ಬಿಟ್ಟಿದ್ದಾರೆ ಎಲ್ಲ ರೈತರು. ಈ ಸಿರಿಧಾನ್ಯಗಳು ಹೇಳಿದ್ರೆ ಏನ್ ಹೇಳ್ತಾರೆ, ಅಯ್ಯೋ ಅದ್ರಾಗೆಲ್ಲ ಎಷ್ಟು ಬಂದಿತ್ತು, ನಮ್ ಜೀವನ ಕಟ್ಕೊಣ ಅಷ್ಟು ಬರುತ್ತಾ, ಈ ತರ ಅಸಡ್ಡೆ ಸರ್ ಇರೋದ್ರಿಂದ ರಾಗಿ ಒಂದ್ ಬೆಳೀತಾರೆ, ಉಳಿದವನ್ನೆಲ್ಲ ಬೆಳಿಲಿಕ್ಕೆ ಯಾರು ಅಷ್ಟಿನ ಮುಂದೆ ಬರ್ತಾ ಇಲ್ಲ ಸರ್. ಡೈರೆಕ್ಟ್ ಬೇಗ ಬೇಗ ದುಡ್ಡು ಬೇಕಲ್ಲ, ಇವತ್ತಿನ ರೈತರು ಬೇಗ ಬೇಗ ಚೆನ್ನಾಗಬೇಕು, ಒಬ್ರು ನೋಡೊಬ್ರು. ಈ ಸಿರಿಧಾನ್ಯಗಳು ಅವು ಇಳುವರಿನಲ್ಲಿ ಕಡಿಮೆ ಇರ್ತತಿ, ಅವನ್ನೆಲ್ಲ ಕಾದ್ಕೊಂಡು ಕುತ್ಕೊಂಡು ಅಷ್ಟು ತಾಳ್ಮೆ ಇಲ್ಲ. ಒಟ್ಟಾರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರ ನೀವು? ಸರ್ ನಾವು 4 ಜನ, 2 ಮಕ್ಕಳು, 4 ಗಂಡ. ಈಗ 4 ಜನ ನಮ್ಮ ರೇಡಿಯೋ ಆಲಿಸ್ತೀರಾ? ಹಾ ಸರ್, ಕೇಳ್ತೀವಿ ಸರ್. ಇದ್ದಾಗ ಕೇಳ್ತಾರ ಮಕ್ಕಳು, ನಾವಂತೂ ಕೇಳ್ತೀವಿ ಇಬ್ರು. ಈಗ ಬೇಜಾರಾದಂತ ಸಂದರ್ಭದಲ್ಲಿ ಈಗ ನಿಮಗೆ ಮನರಂಜನೆ ಬೇಕಲ್ವಾ, ಅಂತ ಟೈಮ್ನಲ್ಲಿ ಯಾವ ಕಾರ್ಯಕ್ರಮಗಳು? ರೇಡಿಯೋದಲ್ಲಿ ಅಂತ್ಯಾಕ್ಷರಿ ಕಾರ್ಯಕ್ರಮ ಬರುತ್ತೆ, ಆಮೇಲೆ ಚಿತ್ರಗೀತೆಗಳು ಮತ್ತೆ ಆಮೇಲೆ ಮೆಸೇಜ್ಗಳ ಮುಖಾಂತರ ಕಾರ್ಯಕ್ರಮ ಹಾಡುಗಳೆಲ್ಲ ಕೇಳೋದೆಲ್ಲ ಇರುತ್ತೆ, ಅದು ತುಂಬಾ ಕೇಳ್ತಾ ಇರ್ತೀವಿ ಸರ್. ಎಲ್ಲ ಆರೋಗ್ಯದ ಕಾರ್ಯಕ್ರಮ ಅಂತೂ ಸುಮಾರು ಬರ್ತದೆ ಸರ್. ಅವು ತುಂಬಾ ನಮಗೆ ಒಳ್ಳೆ ಮುನ್ನೆಚ್ಚರಿಕೆಗಳು ತಗೊಳ್ಳೋದಾಗ್ಲಿ, ನಾವು ಯಾವ ರೀತಿ ಅವನ್ನ ಕಂಡಿಡ್ಕೊಳ್ಳೋದು, ಒಂದೇನೋ ಒಂದು ಕಾಯಿಲೆ ಬಂದಿತ್ತು ಅಂದ್ರೆ ಈಗ ದನಕರುಗಳಿಗೆ ಹೇಳ್ತಾರೆ ಸರ್ ಅಡ್ವಾನ್ಸ್ ಆಗಿ, ಇನ್ ಮುಂದೆ ಇಂಥ ಕೈದು ಬರ್ತಾ ಐತಿ, ಆಮೇಲೆ ನಿಮ್ ಮನೆಗೆ ಹಸುಗಳದ್ದು ಇದನ್ನ ತಗೊಂಡ್ಲಿಕ್ಕೆ ಬರ್ತಿರ್ತಾರೆ, ಅವ್ರಿಗೆ ಒಳ್ಳೆ ಮಾಹಿತಿ ಕೊಡ್ರಿ. ಇವೆಲ್ಲ ಹೇಳಿದಾಗ ನಮ್ಗೆ ಯಾರೋ ಬಂದ್ರು ಅಂದ ತಕ್ಷಣ ಮಾಹಿತಿ ಏನು ಕೊಡಕ್ಕಾಗಲ್ಲ, ಇದು ತಿಳ್ಕೊಂಡಾಗ ಹೌದ್ಬಿಡು ನಮ್ಮ ರೇಡಿಯೋದಲ್ಲಿ ಕಾರ್ಯಕ್ರಮ ಪ್ರಸಾರ ಆಗಿತ್ತಂತ ನಾವು ಮಾಹಿತಿ ಕೊಡಕ್ಕೂ ಕೂಡ ಅನುಕೂಲ ಆಗುತ್ತೆ ಸರ್. ಅಂದ್ರೆ ನೀವು ಸಾಕಷ್ಟು ಹೈನುಗಾರಿಕೆಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದೀರಲ್ವಾ ಸರ್? ಅಂದ್ರೆ ನಮ್ಮ ಒಂದು ಪಶು ಸಂಬಂಧಪಟ್ಟಂತಹ ಒಂದು ಡಾಕ್ಟರ್ಗಳನ್ನ ಕರೆಸಿ ಸಲಹೆ ಕೊಟ್ಟಾಗ ಅದರ ಒಂದು ಉಪಯೋಗ ಪಡ್ಕೊಂಡಿದ್ದೀರಿ ಸರ್? ಆಗಿದೆ ಸರ್, ನಮಗೆ ಕೆಚ್ಚಲ್ ಬಾವು ಇವಕ್ಕೆಲ್ಲ ಅಡ್ವಾನ್ಸ್ ಆಗಿ ಏನೇನ್ ಮಾಡ್ಕೋಬೇಕಂತ ಹೇಳ್ತಿರ್ತಾರಲ್ಲ, ನಾವ್ ಅದನ್ನ ಫಾಲೋ ಅಪ್ ಮಾಡ್ಬಿಡ್ತೀವಿ ಸರ್. ಅಡ್ವಾನ್ಸ್ ಆಗಿ ನಾವಂಗೆ ನಮ್ ದನಗಳಿಗೆ ಹೆಚ್ಚಾವ ಯಾವ ಕಾಯಿಲೆಗಳು ಬರ್ದಂಗೆ ನೋಡ್ಕೊಂತ ಯಾವ ರೀತಿ ನೀಟಾಗಿ ಇಡ್ಕೋಬೇಕು ಅವನ್ನೆಲ್ಲ ಹೇಳ್ತಾರಲ್ಲ, ಅದನ್ನೆಲ್ಲ ನಾವು ಇದು ಮಾಡ್ತೀವಿ ಸರ್. ಈಗ ಮುಂಜಾಗ್ರತೆ ಕ್ರಮವಾಗಿ ಲಸಿಕೆಗಳು ಹಾಕದಂತೂ ತುಂಬಾ ಇಂಪಾರ್ಟೆಂಟ್ ಸರ್. ಕರೆಕ್ಟ್ ಆಗಿ ಹೇಳ್ಬಿಡ್ತಾರ ರೇಡಿಯೋದಲ್ಲಿ ಇಂಥದ್ ಬರ್ತಾ ಇದೆ, ಇಲ್ಲೆಲ್ಲೋ ಬಂದಿರುತ್ತೆ, ನಮ್ ಭಾಗದಲ್ಲಿ ಇನ್ನು ಬಂದಿರಲ್ಲ, ಅವ್ರು ಅಡ್ವಾನ್ಸ್ ಆಗಿ ಹೇಳ್ತಾರೆ ಇಂಥದ್ದು ಮುಂದೆ ಬರ್ತಾ ಇದೆ, ನೀವು ಅಡ್ವಾನ್ಸ್ ಲಸಿಕೆ ಹಾಕ್ರಿ, ಇಲ್ಲಾಂದ್ರೆ ಮನೆಯಲ್ಲಿ ಯಾವ ರೀತಿ ಅದಕ್ಕೆ ಅಡ್ವಾನ್ಸ್ ಇದನ್ನ ತಗೊಳೋದ್ ಹೆಂಗೆ ಅನ್ನೋದ್ ಹೇಳ್ಕೊಟ್ಟಾಗ ನಾವು ಅದನ್ನ ಅಡ್ವಾನ್ಸ್ ಮಾಡ್ಬಿಡ್ತೀವಿ ಸರ್. ಅಂದ್ರೆ ಒಟ್ಟಾರೆ ಈ ರೇಡಿಯೋ ಅನ್ನುವಂಥದ್ದು ಕೃಷಿಗೆ ಸಾಕಷ್ಟು ಒಡನಾಟ ಇದೆಯಾ? ನಂಗಾಯ್ತು ಹಾ ಸರ್, ಸುಮಾರು ವಿಷಯಗಳು ರೇಡಿಯೋದಿಂದ ಬೇಗನೆ ನಮ್ಗೆ ಅರ್ಥ ಆಗುತ್ತೆ, ಆಮೇಲೆ ತುಂಬಾ 100% ಅದೇ ಗ್ಯಾರಂಟಿ ವಿಷಯಗಳು ಬರ್ತಾವ ನಮಗೆ, ಹಂಗಾಗಿ ಒಳ್ಳೆ ತುಂಬಾ ವಿಷಯ ತಿಳ್ಕೊಂಡಂಗ್ ಆಗುತ್ತೆ ಸರ್. ಅಂದ್ರೆ ಗುಣಮಟ್ಟದ ವಿಚಾರ, ಗುಣಮಟ್ಟದ ವಿಷಯ ಬರ್ತಾವ, ಬೇರೆ ಎಲ್ಲೋ ಕೇಳೋದಕ್ಕಿಂತ ರೇಡಿಯೋದಲ್ಲಿ ಕೇಳಿದ್ರೆ ನಮ್ಗೆ ಅದು ಡೌಟೇ ಇಲ್ಲ, ಆ ಕಾರ್ಯಕ್ರಮ ಫುಲ್ ಕರೆಕ್ಟ್ ಅವ್ರು ಹೇಳಿದ್ದು ಒಂದೇ ನಮಗೆ ಒಳ್ಳೆ ಮಾಹಿತಿ ಸಿಕ್ಕಂಗ್ ಆಗುತ್ತೆ ಸರ್. ನಾಗರಾಜ್ ಅವರೇ, ನೀವ್ ಹೇಳಿ ಈಗ ಮುಂದಿನ ದಿನಗಳಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೊಡುವಲ್ಲಿ ಇನ್ನು ಏನು ಬದಲಾವಣೆ ಮಾಡಿಕೊಳ್ಬೇಕು ಅಂತ ಹೇಳ್ತೀರಾ? ಆದ್ರೆ ಎಲ್ಲ ಇನ್ನ ಒಂದ್ ಸ್ವಲ್ಪ ಮುಂದಿನ ದಿನಗಳಲ್ಲಿ ನೆಟ್ವರ್ಕ್ ಚೆನ್ನಾಗಾದಾಗ ಈ 5G ಅದು ಇದು ಏನೇನೋ ಬರ್ತಾ ಇದೆ, ಎಲ್ಲ ಕಡೆನೂ ಸುಲಭವಾಗಿ ಎಲ್ಲರಿಗೂ ಸಿಗಂಗಾಗ್ಬಿಟ್ರೆ ನಿರಂತರವಾಗಿ ನಮಗೆ ಮಾಹಿತಿ ಸಿಗುತ್ತೆ. ಎಷ್ಟೋ ಕಡೆ ಈಗ ನಡುವೆ ಕಡಿತಗೊಳ್ತಾ ಇರುತ್ತೆ, ಅದೇನಂದ್ರೆ ಒಂದು ಅದೇ ಬೇಜಾರ ಸಂಗತಿ. ಇತ್ತೀಚೆಗೆ ನಮ್ಗೆ ಆಕಾಶವಾಣಿ ಕೇಳಕ್ ತೊಂದರೆ ಆಗ್ತಿರೋದೇ ಇದೊಂದ್ರಿಂದ, ಯಾಕಂದ್ರೆ ಮುಂಚೆನ ರೇಡಿಯೋ ಪದ್ಧತಿ, ಈಗ ನಾವೆಲ್ಲ ಅಂಗಡಿಯವ್ರನ್ನೇ ರೇಡಿಯೋ ಕೇಳಕ್ ಹೋದ್ರೆ ಎಲ್ಲಿದ್ರೆ ಸರ್, ಈಗೆಲ್ಲ ಡಿಜಿಟಲ್ ಆಗಿದೆ, ಫೋನ್ ಅಲ್ಲೇ ಬರುತ್ತೆ, ಅದನ್ನ ಮತ್ ನೀವ್ ಯಾಕೆ ರೇಡಿಯೋ ಕೇಳ್ಕೊಂಡ್ ಬರ್ತೀರಾ, ಅದ್ ರೇಡಿಯೋ ತಯಾರು ಮಾಡೋದೇ ಇಲ್ಲ, ನಮ್ಮ ಅಂಗಡಿಯಲ್ಲೂ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ. ಈ ತರ ಸಿಕ್ಕರೆ ಇನ್ನ ಎಲ್ಲರಿಗೂ ರೀಚ್ ಆಗುತ್ತೆ, ಯಾಕೆಂದ್ರೆ ರೈತನಿಗೆ ಒಂದು ಯೂನಿವರ್ಸಿಟಿ ಇದು, ಪ್ರಾದೇಶಿಕ ಭಾಷೆ, ನಮ್ದು ಇಲ್ಲಿನ ಸುತ್ತಮುತ್ತಲಿನ ರೈತರು, ಸುತ್ತಮುತ್ತಲಿನ ಭಾಷೆ ಸುಲಭವಾಗಿ ಸಿಗಂತದ್ದು. ಈಗ ಕೆಲವು ಇಂಗ್ಲಿಷ್ ಪದಗಳಿರ್ಬೋದು, ಇಲ್ಲ ಬೇರೆ ಪ್ರದೇಶದ ಭಾಷೆ ಇರ್ಬೋದು, ಅದು ಈಗ ಬೆಂಗಳೂರದೇ ಒಂದ್ ಭಾಷೆ, ಚಿತ್ರದುರ್ಗದ್ದೇ ಒಂದ್ ಭಾಷೆ, ನಮ್ ಚಿತ್ರದುರ್ಗದವ್ರನ್ನೇ ನೀವು ಕರೆಸಿ, ನಮ್ ಸುತ್ತಮುತ್ತಲಿನ ಒಂದ್ 25-50 ಕಿಲೋಮೀಟರ್ ದವ್ರನ್ನ ಕರೆಸಿ ಏನೋ ಒಂದ್ ಮಾಹಿತಿ ಕೊಡಿಸೋದ್ರಿಂದ ನಮ್ಗೆ ಅಕ್ಷರ ಜ್ಞಾನ ಇಲ್ಲದಂತ ರೈತನಿಗೂ ಅದು ಸುಲಭವಾಗಿ ಸಿಗುತ್ತೆ. ಬೆರಳೆಣಿಕೆಯಲ್ಲೇ ಇವತ್ತು ಮಾಹಿತಿ ಇದೆ, ನಮ್ಗೇನು ಒಂದು ಗೂಗಲ್ ಅಲ್ಲಿ ಸರ್ಚ್ ಹೊಡೆದ್ಬಿಟ್ರೆ ನಮಗೆ ಬೇಕಾದ ಇನ್ಫಾರ್ಮೇಶನ್ ಸಿಗುತ್ತೆ ಅನ್ನೋ ತರ ಇದೆ. ಆದ್ರೆ ಎಲ್ಲದು ಸತ್ಯನೂ ಅಲ್ಲ, ಅದು ಅವನಿಗೆ ತಲುಪೋದು ಕಷ್ಟ ಇದೆ. ಅದಕ್ಕೆ ನಮ್ ಪ್ರಾದೇಶಿಕವಾದ ಇದೇ ಇದೆಯಲ್ಲ, ಅದು ನಮಗೆ ಆ ರೈತನಿಗೆ ಅವನಿಗೆ ಮನವರಿಕೆ ಆಗುತ್ತೆ, ಅವನಿಗೆ ಡೌಟ್ಸ್ ಕ್ಲಿಯರ್ ಆಗ್ಬಿಡುತ್ತೆ. ಅಂದ್ರೆ ದ್ವಂದ್ವ ಇರಲ್ಲ, ಗೊಂದಲ ಇರಲ್ಲ, ಅದು ಕ್ಲಿಯರ್ ಆಗುತ್ತೆ. ಇದನ್ ಮಾಡಂತದ್ದೇ ಆಕಾಶವಾಣಿ. ಈ ತರ ಸಿಕ್ಕಬಟ್ಟೆ ಒಂದು ಸಮಗ್ರವಾಗಿ ಇದೆ, ಒಂದು ಶಿಕ್ಷಣದ್ದೇ ಆಗ್ಲಿ. ನನಗೂ ನನ್ ಮಕ್ಕಳು ಓದ್ಬೇಕಾದ್ರೆ ಎಷ್ಟೊಂದು ಈ ಪ್ರಶ್ನೋತ್ತರಗಳು, ಆ ಫಿಸಿಕಲಿ ಮೆಂಟಲಿ ಹೆಂಗೆ ದೈಹಿಕವಾಗಿ ಮಾನಸಿಕವಾಗಿ ಅವ್ರನ್ನ ಹೆಂಗೆ ಅವರು ಪರೀಕ್ಷೆಗೆ ತರಬೇತಿ ತಗೋಬೇಕು, ಇಂಥ ಸಿಕ್ಕಬಟ್ಟೆ ಟಿಪ್ಸ್ ಎಲ್ಲ ಇದೆ. ಅವಾಗೆಲ್ಲ ಮನೋವೈದ್ಯರನ್ನೆಲ್ಲ ಕರೆಸ್ಬಿಟ್ಟು ಆ ಮನೋಸ್ಥೈರ್ಯ ಹೆಂಗೆ ಇಟ್ಕೋಬೇಕು, ಆತ್ಮವಿಶ್ವಾಸ ಹೆಂಗೆ ಇಟ್ಕೋಬೇಕು, ನಮ್ಮ ಆರೋಗ್ಯ ಹೆಂಗೆ ಇಟ್ಕೋಬೇಕು, ನೀರೆಷ್ಟು ಕುಡಿಬೇಕು, ನಾವು ಎಕ್ಸಾಮಲ್ಲಿ ಭಯ ಬೀಳಬಾರ್ದು, ಇಂಥರ ಈ ಇನ್ಫಾರ್ಮೇಶನ್ ಸಿಕ್ಕಬಟ್ಟೆ ಸಿಕ್ಕಿದೆ ನಮಗೆ. ಅಂಥ ರೈತರನ್ನ ಅವ್ರು ಎಲ್ಲಿದ್ದಾರೆ, ಅವ್ರು ಏನೇನು ಅಳವಡಿಸ್ಕೊಂಡ್ರು, ಅದರಿಂದ ನನಗೆ ಏನು ಅನುಕೂಲ ಆಯಿತು, ಈ ಥರ ಮಾಹಿತಿಗಳು ನನಗೆ ರೇಡಿಯೋದಿಂದ ಭಾಳ ಜನಗಳ ನಮಗೆ ಮುಖ ನೋಡಲಿದ್ರು ಪರವಾಗಿಲ್ಲ, ಅವರಿಂದ ಒಂದು ಧೈರ್ಯ ಅದನ್ನ ಸರಿಪಡಿಸ್ಕೊಳ್ಳೋಂಥದ್ದು ಕೆಲಸಗಳು ಸಿಕ್ಕಬಟ್ಟೆ ನನ್ನ ಜೀವನ ಲೈಫ್ ಸ್ಟೈಲ್ ಜೀವನನ ಬದಲಾವಣೆ ಮಾಡ್ಕೊಳೋ ಅಂತ ಮಾಹಿತಿಗಳು. ಭಾಷಾ ಜ್ಞಾನ ಅಂತೂ ಕೆಲವು ಪದಗಳ ಬಳಕೆ ನಮಗೆ ಗೊತ್ತೇನೆ ಇಲ್ಲ. ಇವತ್ ಕನ್ನಡ ಬೇಕು ಅಂದ್ರೆ ನಾವು ಆಕಾಶವಾಣಿ ಕೇಳ್ತಾ ಇದ್ರೆ ಎಷ್ಟೊಂದು ಪದಗಳ ಬಳಕೆ ಇದೆ, ಈ ಪದನ ಇದಕ್ ಬಳಸ್ತಾರ ಅನ್ನೋದು ಗೊತ್ತಾಗಿರೋದು ಆಕಾಶವಾಣಿಯಿಂದ. ಯಾಕೆಂದ್ರೆ ಕನ್ನಡ ನಾವು ಚೆನ್ನಾಗಿ ಕಲಿಬೇಕು ಅಂದ್ರೆ ನಾವು ಆಕಾಶವಾಣಿ ಕೇಳೋ ಅಭ್ಯಾಸ ಇಟ್ಕೊಂಡ್ರೆ ಆ ಪದಗಳ ಬಳಕೆ ಬರುತ್ತೆ, ನ್ಯೂಸ್ ಪೇಪರ್ ಓದೋದ್ರಿಂದ ಬರುತ್ತೆ. ಅದ್ರಾಗೂ ಈಗ ಅಕ್ಷರ ಜ್ಞಾನ ಇಲ್ದನಿಗೆ ಆಕಾಶವಾಣಿ ಅವನಿಗೆ ಕೇಳೋದನ್ನ ಮನವರಿಕೆ ಮಾಡೋ ಅಂತ ಜ್ಞಾನ ಇದ್ರೆ ಅದು ಭಾಷಾ ಜ್ಞಾನ ಬಹಳ ಚೆನ್ನಾಗಿ ಬರುತ್ತೆ. ನಾವು ಕಿವಿ ಕಣ್ಣು ತೆರೆದು ಇದನ್ನ ಕೇಳೋ ಅಂತ ಮನಸ್ಥಿತಿ ಇಟ್ಕೊಂಡ್ರೆ ನಮಗೆ ಬಹಳ ಮಾಹಿತಿ, ಉಪಯುಕ್ತ ಮಾಹಿತಿಗಳು ಬೇಕಾದಷ್ಟಿದೆ. ನಾವು ಅಳವಡಿಸ್ಕೊಂಡ್ರೆ ಇನ್ನ ಜೀವನನೇ ಬದಲಾವಣೆ ಆಗುತ್ತೆ. ಜೇನು ಕೃಷಿ ಇರ್ಬೋದು, ಶಾಂತವೀರಯ್ಯ ಅಂತ ಹೇಳಿ ಮೇಟಿಕುರ್ಕಿ ಅವರು, ನಮಗೆ ಒಳ್ಳೆ ಜೇನ್ ಸಿಗಲ್ಲ ಅಂದಾಗ ಅವ್ರನ್ನೆಲ್ಲ ಬಂದು ತರಬೇತಿ ಮಾಡಿಸಿದ್ರು, ನಾವ್ ಇವತ್ತು ಜೇನು ತುಪ್ಪ ಬೇಕು ಅಂದ್ರೆ ಶಾಂತವೀರಯ್ಯನವ್ರ ಹತ್ರ. ಈ ತರ ಮಾಹಿತಿಗಳು, ಬೀಜ ಬ್ಯಾಂಕಿನ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಇರಲಿಲ್ಲ, ಬೀಜ ಬ್ಯಾಂಕ್ ಎಲ್ಲಿದೆ, ಆ ಬೀಜಗಳ ಸಂಗ್ರಹ ಹೇಗಿದೆ, ಅದನ್ನ ಆಕಾಶವಾಣಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೋ ಅಂತ ಹೇಳಿ. ಹೌದು, ಬೀಜ ಬ್ಯಾಂಕ್ ಇಂದು ನಮಗೆ ಗೊತ್ತೇ ಇರಲಿಲ್ಲ, ಬೀಜ ಬಂಗಾರ, ಬೀಜ ಬ್ಯಾಂಕ್, ಆಮೇಲೆ ಅದಕ್ಕೆ ಮತ್ತೆ ನೀವೇನೋ ಪ್ರಶ್ನೋತ್ತರಗಳನ್ನ ಇಡೋದು, ನಾವು ಸರಿಯಾಗಿ ಕೇಳಿದಿವೋ ಇಲ್ಲೋ ಅದನ್ನ ಗಮನ ಇಟ್ಟು ಕೇಳಿದೀವಿ, ಅದಕ್ಕೊಂದು ಪ್ರಶ್ನೆಗಳು ಕೇಳೋದು, ಮತ್ತೆ ಅದಕ್ಕೆ ಉತ್ತರ ಕೊಡೋದು, ಅದಕ್ಕೆ ಬಹುಮಾನ ಕೊಡೋದು, ಬಹುಮಾನಗಳನ್ನು ಪಡೆದಿದ್ದೀನಿ ಇದರಿಂದ ನಾನು. ರೇಡಿಯೋ ಕಿಸಾನ್ ದಿವಸಗಳನ್ನು ಅಲ್ಲಲ್ಲೇ ನೀವು ಕೆಲವು ಕಡೆ ಎಲ್ಲ ಪ್ರತಿ ವರ್ಷ ಅಲ್ಲಿ ಇಲ್ಲಿ ಮಾಡ್ತಾ ಇದ್ದಿತ್ತು, ಅಲ್ಲಿಗೆಲ್ಲ ಭಾಗವಹಿಸಿದೀನಿ. ಏನನ್ಸ್ತಾ ಸಂದರ್ಭದಲ್ಲಿ ನಿಮಗೆ? ಹೌದಾ, ಇಂಥ ಪ್ರಪಂಚನೂ ಇದೆ ಇಲ್ಲಿ ನೋಡ್ರಿ, ಬೇರೆ ಜಾಗ ಬದಲಾವಣೆ, ಪ್ರದೇಶ ಬದಲಾವಣೆ ಆಗಿ ಆಮೇಲೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿದಾಗ ಅಲ್ಲ ಈಗೂ ಉಂಟೆ, ಹಿಂಗೂ ಇದೆಯಾ ಅನ್ನೋ ತರ ನಮಗೆ ಬಗ್ಗೆ ಬರುತ್ತೆ. ಅದನ್ನ ಜಾಸ್ತಿ ಮಾಡ್ಕೊಳ್ಳೋಂತದ್ದನ್ನ ಹೇಳಿದ್ದು ನನಗೆ ಜ್ಞಾಪಕ ಇದೆ. ಒಳ್ಳೇದು. ಎಸ್ ವಂಕರಪ್ಪ ಸರ್ ಹಾಗೂ ರೇಣುಕಮ್ಮ ಅವರೇ, ನಾಗರಾಜ್ ಅವರೇ, ಇಲ್ಲೇ ತನಕ ಈ ಒಂದು ರೇಡಿಯೋ ಕಿಸಾನ್ ದಿವಸದ ಒಂದು ಮಾತುಕತೆಯಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನು ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ರೇಡಿಯೋ ಕಿಸಾನ್ ದಿನಾಚರಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಎಸ್ ಓಂಕಾರಪ್ಪ ಹಾಗೂ ಹೊಳಲ್ಕೆರೆ ತಾಲೂಕು ನಂದನ ಹೊಸೂರು ಗ್ರಾಮದ ಕೃಷಿಕ ನಾಗರಾಜ್ ಮತ್ತು ದಾವಣಗೆರೆ ತಾಲೂಕು ಕೊಡಗನೂರು ಗ್ರಾಮದ ರೈತ ಮಹಿಳೆ ಜಿ ರೇಣುಕಮ್ಮ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಯುಎಂ ಮರುಳಸಿದ್ದೇಶ್. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡ್ಬೇಕಾ? ಫಿನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 ಅಥವಾ 15 ಡೇಸ್ ನಂತ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಈಗ ಕೇಳಿ ರೈತರಿಗೆ ಸಲಹೆ. ಸಮಗ್ರ ಕೃಷಿ ಪದ್ಧತಿ ಒಂದು ಲಾಭದಾಯಕ ಕೃಷಿ ಪದ್ಧತಿಯಾಗಿದ್ದು ವಿಶೇಷವಾಗಿ ಮಳೆಯಾಶ್ರಿತ ಕೃಷಿ ಮಾಡುವ ರೈತರಿಗೆ ಇದು ತುಂಬಾ ವರದಾನವಾಗಿದೆ. ಈ ಪದ್ಧತಿನಲ್ಲಿ ಎಲ್ಲಾ ಸಂಪನ್ಮೂಲಗಳು, ಸಸ್ಯ, ಪ್ರಾಣಿ, ಉಪಕರಣಗಳು, ಶಕ್ತಿ ಮತ್ತು ಬಂಡವಾಳ, ಇದರ ಜೊತೆಗೆ ಇತರ ಪರಿಕರಗಳನ್ನು ಸಹ ಒಂದಕ್ಕೊಂದು ಪೂರಕವಾಗಿ ನಿರ್ವಹಣೆ ಮಾಡಿ ಕೃಷಿಯನ್ನ ಅಳವಡಿಸಿಕೊಂಡು ಹೆಚ್ಚು ಲಾಭ ತರಲಿಕ್ಕೆ ಸಹಕಾರಿಯಾಗಿದೆ. ಇದರಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸಿಕೊಂಡು ಬೆಳೆಗಳನ್ನು ಬೆಳೆದು ಹೆಚ್ಚು ಲಾಭವನ್ನು ಪಡಲಿಕ್ಕೆ ಇದು ತುಂಬಾ ಉತ್ತಮವಾದಂತಹ ಸಾಧನ ಆಗಿದೆ. ಇದರಲ್ಲಿ ಅಂದರೆ ಸಮಗ್ರ ಕೃಷಿ ಪದ್ಧತಿನಲ್ಲಿ ಹಲವಾರು ಚಟುವಟಿಕೆಗಳನ್ನು ರೈತರು ಮಾಡಬಹುದು. ಮುಖ್ಯವಾಗಿ ಪಶುಸಂಗೋಪನೆ, ತೋಟಗಾರಿಕೆ, ಹೈನುಗಾರಿಕೆ, ರೇಷ್ಮೆ ಕೃಷಿ, ಅರಣ್ಯ ಕೃಷಿ, ಪುಷ್ಪ ಕೃಷಿ, ಅದರ ಜೊತೆಗೆ ಹಲವಾರು ಉಪಕೃಷಿಗಳಾದಂಥ ಜೇನು ಕೃಷಿ, ಅಣಬೆ ಕೃಷಿ ಮತ್ತು ಪೌಷ್ಟಿಕ ತೋಟಗಳನ್ನು ಸಹ ಬೆಳೆಕೊಳ್ಳೋದಕ್ಕೆ ಇದು ಪೂರಕವಾದಂಥ ಪದ್ಧತಿಯಾಗಿದೆ. ಈ ಒಂದು ಸಮಗ್ರ ಕೃಷಿ ಪದ್ಧತಿಯ ಮುಖ್ಯವಾದಂಥ ಅಂಶಗಳು ಏನು ಅಂತ ಹೇಳಿದ್ರೆ,